ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಮಂಗಳೂರು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ರಸಗೊಬ್ಬರ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಅಸ್ಪೃಶ್ಯತೆಯು ಗುಲಾಮಗಿರಿಗಿಂತ ಕೆಟ್ಟದ್ದು ಮಾತ್ರವಲ್ಲ ಕ್ರೌರ್ಯದಿಂದಲೂ ಕೂಡಿರುವಂಥದ್ದು. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಸುಕ್ಷೇತ್ರ ಗುರುಪುರದಲ್ಲಿ ದೇಶದಲ್ಲೇ ಅತಿ ಎತ್ತರವಾದ ಶ್ರೀ ಗುರು ಮಹಾಕಾಲೇಶ್ವರನ ಏಕಶಿಲಾಮೂರ್ತಿಯು ನಿರ್ಮಾಣಗೊಂಡಿದ್ದು May 15, 16, and 17 ಬ್ರಹ್ಮಕಲಶೋತ್ಸವವು ನಡೆಯಲಿದೆ. May 15 ಬೆಳಿಗ್ಗೆ ವೇದೋಕ್ತ ವಿಧಿವಿಧಾನಗಳೊಂದಿಗೆ ಶುದ್ಧಿ ಪ್ರಕ್ರಿಯಾದಿ ಪೂಜೆ ಆರಂಭಗೊಳ್ಳಲಿದ್ದು May 16 ಸಂಜೆ 4 PM ಪಂಚಕಲ್ಯಾಣಯುಕ್ತ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ಸಹಸ್ರ ಕಲಶಗಳ ಅಭಿಷೇಕದಲ್ಲಿ ಜಾತಿ ಲಿಂಗ ಭೇದವಿಲ್ಲದೆ ಭಕ್ತರಿಗೆ ಸ್ವಯಂ ಅಭಿಷೇಕ ಮಾಡುವ ಅವಕಾಶವಿದೆ. ನಿರಂತರ ಅನ್ನಸಂತರ್ಪಣೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತ ಜನ ಸರ್ವರಿಗೂ ಆತ್ಮೀಯ ಸ್ವಾಗತ. ಶುಭ ಕೋರುವವರು ಸ್ವಾತಿಷ್ಟಾಸ್ ಐಕಾನ್ ಬೇಕರಿ, ಪೈ ಬಿಲ್ಡಿಂಗ್, ಕಟಪಾಡಿ. ಗ್ರಾಹಕರ ಸೇವೆಯೇ ನಮ್ಮ ಮೊದಲ ಆದ್ಯತೆ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನುವಾರು ಸಾಕಾಣೆ ಕುರಿತು ಬೆಳ್ಳಾರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸೂರ್ಯನಾರಾಯಣ ಭಟ್, ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ಳಾರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರು. ಮುಖ್ಯವಾಗಿ ಇವತ್ತಿನ ದಿವಸ ನಾವು ಪಶುಗಳ ಆರೈಕೆಯ ಬಗ್ಗೆ ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಸೂರ್ಯನಾರಾಯಣ. ನಮಸ್ಕಾರ ಸರ್. ಈಗ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಪಶುಗಳ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಮಟ್ಟಿಗೆ ಹೌದು. ಹಾಗೆಂತ ಹೇಳಿ ಹೊಸತಾಗಿ ಶುರು ಮಾಡುವವರು ಇದ್ದಾರೆ. ಕೆಲವು ಯುವಕರು ಹೊಸತಾಗಿ ಶುರು ಮಾಡಿದ್ದಾರೆ, ಅಥವಾ ಕೆಲವರು ಇರುವಂತಹ ಹಸುಗಳನ್ನು ಅಪ್ಗ್ರೇಡ್ ಮಾಡಿಕೊಂಡು, ಅಪ್ಗ್ರೇಡ್ ಅಂತ ಹೇಳಿದರೆ ನಿಮಗೆ ಹಾಲಿನ ಇಳುವರಿ ದೃಷ್ಟಿಯಿಂದ ಹೆಚ್ಚು ಉತ್ಪತ್ತಿ ಇರುವಂತಹ ಹಸುಗಳನ್ನು ಬೇರೆ ಊರಿಂದ ಕೂಡ ಹುಡುಕಿ ತರುವಂಥವರು ಈಗಲೂ ಇದ್ದಾರೆ. ಅದು ಒಂದು ಆಶಾದಾಯಕ ಬೆಳವಣಿಗೆ ವಿಷಯ. ಹೌದು. ಈ ಸಂದರ್ಭದಲ್ಲಿ ಈಗ ಹಸುಗಳ ಆರೈಕೆಯ ಬಗ್ಗೆ ಹೇಳುವುದಾದರೆ, ಸರಿ, ಹಸುಗಳಿಗೆ ಆಹಾರ ಅಂತ ಹೇಳಿ ನಾವೇನು ಹೇಳ್ತೇವೆ, ಅವುಗಳ ತಾಯಿಯ ಹಾಲಲ್ಲದೆ ಕೊಡಲಿಕ್ಕೆ ಪ್ರಾರಂಭ ಮಾಡುವುದು ಯಾವಾಗ ಮತ್ತು ಯಾವ ಥರ ಅನ್ನುವಂಥದ್ದು? ಸಣ್ಣ ಕರುಗಳಿಗೆ ನೀವು ಹೇಳಿದ ಹಾಗೆ ತಾಯಿಯ ಹಾಲು ಬಹಳ ಮುಖ್ಯವಾದಂಥ ಒಂದು ಆಹಾರ. ಹುಟ್ಟಿದಂತಹ ಕರುಗಳಿಗೆ ಶುರುವಿಗೆ ಎಷ್ಟು ಆರಂಭದಲ್ಲಿ ಎಷ್ಟು ಬೇಗ ನಮಗೆ ಶೀಘ್ರವಾಗಿ ಕುಡಿಸಲಿಕ್ಕೆ ಆಗ್ತದೆ ಅಷ್ಟು ಬೇಗನೆ ಗಿಣ್ಣಿನ ಹಾಲನ್ನು ಕುಡಿಸಬೇಕು. ಯಾಕೆಂತ ಹೇಳಿದರೆ ಈ ಗಿಣ್ಣಿನ ಹಾಲು ಅಥವಾ ಸೋನೆ ಹಾಲಿನಲ್ಲಿ ಯಥೇಚ್ಛವಾದಂಥ ವಿಟಮಿನ್ಗಳು ಇರ್ತದೆ, ಪ್ರೋಟೀನ್ ಇರ್ತದೆ, ಅಥವಾ ಕಾರ್ಬೋಹೈಡ್ರೇಟ್ ಇರ್ಬೋದು, ಅಥವಾ ಇತರ ಅಂಶಗಳು ಬೆಳವಣಿಗೆಗೆ ಪೂರಕವಂಥ ಅಂಶಗಳು ಇರ್ಬೋದು, ಅದೆಲ್ಲ ಉಂಟು. ಅದರ ಜೊತೆಗೆ ಈ ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳುವಂಥದ್ದನ್ನು ಈ ಕರುಗಳಿಗೆ ಕೊಡಲಿಕ್ಕೆ ಬಹಳ ಅಂತ ಮುಖ್ಯವಾದಂಥ ಅಂಶ ಸೋನೆ ಹಾಲು. ಎಷ್ಟೋ ಜನ ನಿಮಗೆ ಸೋನೆ ಹಾಲನ್ನು ಹೆಚ್ಚು ಕುಡಿದ್ರೆ ಅಜೀರ್ಣ ಆಗ್ತದೆ ಇತ್ಯಾದಿ ನಂಬಿಕೆಗಳಿಂದ ಕೊಡುವುದಿಲ್ಲ. ಅದು ಹಾಗೆ ಮಾಡಬಾರ್ದು, ಪ್ರಧಾನವಾಗಿ ಕೊಡಬೇಕು. ಈ ಹಾಲಿನ ಹೊರತಾಗಿ ಹಾಲಿನ ಒಟ್ಟೊಟ್ಟಿಗೆ ಅಂತೇಳಿ ಹೇಳಿದಾಗೆ ಸ್ವಲ್ಪ ಕರುಗಳು ಸ್ವಲ್ಪ ದೊಡ್ಡದಾದಾಗ ಈ ವೀನಿಂಗ್ ಫುಡ್ ಅಂಥೇಳಿ ನಾವು ಈ ಮಕ್ಕಳಿಗೆ ಯಾವ ರೀತಿ ಹುಡಿಗಳು ಮಾರುಕಟ್ಟೆಯಲ್ಲಿ ಸಿಗ್ತದೆ ಅಥವಾ ಈ ಮಣ್ಣಿ ಹುಡಿ ಅಂತ ಹೇಳ್ಕೊಂಡು ಮನೆಯಲ್ಲೇ ಮಾಡಿ ಯಾವ ರೀತಿ ಕೊಡ್ತಾರೆ ಅದು ಬೇರೆ ಬೇರೆ ಅಂಶಗಳಲ್ಲಿ ಮಕ್ಕಳಿಗೆ ಕೊಡ್ತಾರೆ. ಅದೇ ರೀತಿಯಲ್ಲಿ ಈ ಕರುಗಳಿಗೆ ಕೂಡ ವೀನಿಂಗ್ ಫುಡ್ ಸಿಗ್ತದೆ. ಪಶು ಆಹಾರ ತಯಾರಿ ಮಾಡುವಂಥ ಸಂಸ್ಥೆಗಳು ಅಥವಾ ಕಂಪೆನಿಗಳು ಅದನ್ನು ಉತ್ಪಾದನೆ ಮಾಡಿ ಮಾರುಕಟ್ಟೆಯಲ್ಲಿ ಕೊಡ್ತಾರೆ, ಅಥವಾ ಈ ಹಾಲು ಉತ್ಪಾದಕರ ಸಹಕಾರಿ ಸಂಘ ಇರ್ಬೋದು ಅದರ ಮೂಲಕ ಕೂಡ ಸಿಗ್ತದೆ. ಈ ವೀನಿಂಗ್ ಫುಡ್ಡನ್ನು ಕರುಗಳ ಘನ ಆಹಾರವನ್ನು ಅಥವಾ ಕರುಗಳ ಹಿಂಡಿಯನ್ನು ಕೊಡ್ಬೋದು. ಸಾಮಾನ್ಯ ಒಂದು 15 ದಿನ ಆದಾಗ ಕರುಗಳಿಗೆ ಇದನ್ನು ಕೊಡಲಿಕ್ಕೆ ಆರಂಭ ಮಾಡಬೇಕು. ಪ್ರಾರಂಭದಲ್ಲಿ ಒಂದು 50 ಗ್ರಾಮಿನಷ್ಟು ಕೊಟ್ಟರೆ ಸಾಕಾಗ್ತದೆ ದಿನಕ್ಕೆ. ಕ್ರಮೇಣ ಅದನ್ನು ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಹೋಗುವಂಥದ್ದು. ಅದು ಇಲ್ಲ ಅಂತ ಹೇಳಿ ಆದರೆ, ಅಥವಾ ಸಿಗಲಿಲ್ಲ ಅಂತ ಹೇಳಿ ಆದರೆ, ವಿಶೇಷವಾಗಿ ತೊಂದರೆ ತಗೊಳ್ಬೇಕು ಅಂತ ಹೇಳಿಲ್ಲ, ಯಾವುದೇ ಹಿಂಡಿಗಳು ಅಂತ ಹೇಳಿದರೆ ಎಣ್ಣೆ ಕಾಳಿನ ಹಿಂಡಿಗಳು, ಉದಾಹರಣೆಗೆ ಹೇಳಿದರೆ ಎಳ್ಳು ಹಿಂಡಿಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟು ಅಭ್ಯಾಸ ಮಾಡಬೇಕು. ಮತ್ತು ಈ ಕರುಗಳಿಗೆ ಚಿಗುರು ಹುಲ್ಲನ್ನು ಸ್ವಲ್ಪ ಕರುಗಳಿಗೆ ಎಟಕುವಂತಹ ಎತ್ತರದಲ್ಲಿ ಕಟ್ಟಿಬಿಟ್ಟು ಅವುಗಳಿಗೆ ತಿನ್ನಲಿಕ್ಕೆ ಅಭ್ಯಾಸ ಮಾಡುವಂಥದ್ದು. ಮತ್ತು ಕರುಗಳನ್ನು ಪ್ರಧಾನವಾಗಿ ಹಟ್ಟಿಯಲ್ಲಿ ಕಟ್ಟುವಂಥದ್ದು. ಹಟ್ಟಿಯಲ್ಲಿ ಕಟ್ಟುವುದರಿಂದ ಏನಾಗ್ತದೆ ಅಂತ ಹೇಳಿದರೆ, ಒಂದನೇದಾಗಿ ಅವು ಹುಲ್ಲನ್ನು ತಿನ್ನುವುದನ್ನು ನೋಡ್ತವೆ ಬಾಕಿ ಹಸುಗಳು ಅಥವಾ ಬೆಳೆದಂತಹ ಹಸುಗಳು ಅಥವಾ ಗಡಸುಗಳು ಅಥವಾ ಜಾನುವಾರುಗಳು ಈ ಥರ ಏನುಂಟು ಹಟ್ಟಿಯಲ್ಲಿ ಅದು ತಿನ್ನುವಂಥದ್ದನ್ನು ನೋಡ್ತದೆ ಒಂದು. ಮತ್ತು ಎರಡನೇದಾಗಿ ಈ ಹುಲ್ಲು ಅಥವಾ ಈ ನಾರಿನಂಶ ಏನುಂಟು ಅದು ಜೀರ್ಣ ಬರುವಂಥದ್ದು ಈ ಹಸು ತಿಂದರೂ ಕೂಡ ಹಸುವಿನಿಂದ ಜಾಸ್ತಿಯಾಗಿ ಹಸುವಿನ ಹೊಟ್ಟೆಯಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಅಥವಾ ಏಕಕೋಶ ಜೀವಿಗಳು ಅಂತ ಹೇಳ್ತೇವೆ, ಪ್ರೋಟೋಸೋವಾ ಇರ್ಬೋದು ಅಥವಾ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರ್ಬೋದು, ಇವೆಲ್ಲ ಅದನ್ನು ಜೀರ್ಣಿಸಿಕೊಂಡು ಈ ಹಸುವಿಗೆ ಆಹಾರವನ್ನು ಜೀರ್ಣ ರೂಪದಲ್ಲಿ ಒದಗಿಸಿಕೊಡ್ತದೆ. ಈ ಸೂಕ್ಷ್ಮಜೀವಿಗಳು ಬೆಳೆದಂತಹ ಜಾನುವಾರುಗಳಂತ ಅಂದರೆ ಇದು ನಾರಿನಂಶವನ್ನು ತಿಂದು ಜೀರ್ಣಿಸಿಕೊಳ್ಳುವಂಥ ಹಸುವಿನ ಹೊಟ್ಟೆಯಲ್ಲಿ ಇರ್ತದೆ. ಅದು ಕರುವಿನ ಹೊಟ್ಟೆಗೆ ಬರಬೇಕು ಅಂತ ಹೇಳಿ ಆದರೆ ಒಂದೋ ಪರಸ್ಪರ ನೆಕ್ಕಿಕೊಂಡು ಅಂತ ಹೇಳಿದರೆ, ಸಾಮಾನ್ಯಕ್ಕೆ ಜಾನುವಾರುಗಳು ಹಾಲು ಅಗಿಯುವಾಗ ಇರಲಿ ಅಥವಾ ಹಟ್ಟಿಯಲ್ಲಿ ಯಥೇಚ್ಛವಾಗಿ ಅದು ಇರ್ತದೆ ಅಂತೇಳಿ ಹೇಳ್ಬೋದು. ನೆಕ್ಕಿಕೊಂಡು ಪರಸ್ಪರ ಹತ್ತಿರದಲ್ಲಿದ್ದಾಗ ಈ ಬೆಳೆದಂತಹ ಹಸುವಿನ ಹೊಟ್ಟೆಯಿಂದ ಕರುವಿನ ಹೊಟ್ಟೆಗೆ ಬಾಯಿಯ ಮೂಲಕ ಸುಲಭವಾಗಿ ಬರ್ತದೆ. ಹಾಗಾಗಿ ಹಸು ಅಥವಾ ಒಂದು ಕರು ಈ ನಾರಿನ ಅಂಶವನ್ನು ಹುಲ್ಲು ಇರ್ಬೋದು ಸೊಪ್ಪು ಇರ್ಬೋದು ಇದನ್ನು ತಿಂದು ಜೀರ್ಣಿಸಿಕೊಳ್ಳುವಂಥ ಒಂದು ಶಕ್ತಿಯನ್ನು ಬಹಳ ಬೇಗವಾಗಿ ತೆಗೆದುಕೊಳ್ತದೆ, ಕರುವಿನ ಬೆಳವಣಿಗೆ ಬಹಳ ಪೂರಕ ಆಗ್ತದೆ. ಆ ದೃಷ್ಟಿಯಿಂದ ಕರುವನ್ನು ಹಟ್ಟಿಯಲ್ಲಿ ಕಟ್ಟುವಂಥದ್ದು ಬಹಳ ಬಹಳ ಸೂಕ್ತ. ಒಂದು ತಿಂಗಳು ಆದಂತಹ ಕರುವಿಗೆ ಸಾಮಾನ್ಯ 1/4 ಕಿಲೋದಷ್ಟು ಪಶು ಆಹಾರವನ್ನು ತಿಂದು ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇದೆ, 1/4 ಕೆಜಿಯಷ್ಟು ಕೊಡಬೇಕು. 2 ತಿಂಗಳಾದಂಥ ಕರುವಿಗೆ 1/2 ಕೆಜಿಯಷ್ಟು, 3 ತಿಂಗಳಾದಂಥ ಕರುವಿಗೆ 3/4 ಕೆಜಿಯಷ್ಟು, 4 ತಿಂಗಳ ಕರುವಿಗೆ 1 ಕಿಲೋದಷ್ಟು, 5 ತಿಂಗಳಾದಂಥ ಕರುವಿಗೆ 1/2 ಕಿಲೋನಷ್ಟು, ಹೀಗೆ 2 ಕಿಲೋ ಆಗುವಷ್ಟು ಅಂತ ಹೇಳಿದರೆ 8 ತಿಂಗಳು ಪೂರೈಸಿದಂತಹ ಒಂದು ಗಡಸಿಗೆ ನಾವೊಂದು 2 ಕಿಲೋದಷ್ಟು ಪಶು ಆಹಾರವನ್ನು ಈ ಫೈಬರ್ನೊಟ್ಟಿಗೆ ಅಥವಾ ನಾರಿನಂಶದ ಒಟ್ಟಿಗೆ ಕೊಡಬೇಕು. ನಾರಿನಂಶ ಹೊಟ್ಟೆ ತುಂಬುವಷ್ಟು ಯಥೇಚ್ಛವಾಗಿ ಕೊಡಬೇಕು ಅಂತ ಹೇಳಿದರೆ ಹುಲ್ಲನ್ನು ಕೊಡಬೇಕು, ಹಸಿ ಹುಲ್ಲನ್ನು ಕೊಡಬೇಕು, ಒಣ ಹುಲ್ಲನ್ನು ಕೊಡಬೇಕು, ಮತ್ತು ನೀರನ್ನು ಯಥೇಚ್ಛವಾಗಿ ಕರುವಿಗೆ ಅಥವಾ ಜಾನುವಾರಿಗೆ ಬೇಕು ಅಂತ ಹೇಳಿ ಆಗುವಾಗ ಕುಡಿಯಲಿಕ್ಕೆ ಸಿಗುವ ಹಾಗೆ ದಿನದ 24 ಗಂಟೆಯು ವರ್ಷದ 365 ದಿವಸವೂ ಕೂಡ ನಾವು ಅದನ್ನು ಈ ಜಾನುವಾರುಗಳಿಗೆ ಒದಗಿಸಬೇಕು. 8 ತಿಂಗಳ ನಂತರ 2 ಕಿಲೋದಷ್ಟು ಪಶು ಆಹಾರವನ್ನು ಒಂದು ಗಡಸಿಗೆ ಕೊಡ್ತಾ ಹೋಯಿತು ಅಂತ ಹೇಳಿದರೆ, ಸಾಮಾನ್ಯ 1 ವರ್ಷ ಆಗುವಾಗ ಅಥವಾ ಅದರ ಮೊದಲು ಜಾನುವಾರು ಬೆದೆಗೆ ಬರ್ತದೆ ಮತ್ತು ನಮಗೆ ಪರಿಪೂರ್ಣವಾದಂತಹ ಒಂದು ಗಡಸು ಅಥವಾ ದನವನ್ನು ಸಿಗಲಿಕ್ಕೆ ಬಹಳ ಅನುಕೂಲತೆಯನ್ನು ಮಾಡಿಕೊಡ್ತದೆ. ಈಗ ನೀವು ಹಿಂಡಿಯನ್ನು ಅಥವಾ ಪಶು ಆಹಾರವನ್ನು ನೀವು 2 ಕಿಲೋದಷ್ಟು ದೊಡ್ಡದಾದಾಗ ಕೊಡಬೇಕು ಅಂತ ಹೇಳಿದರೆ, ಇದನ್ನು ಒಂದೇ ಸಲ ಕೊಡಬೇಕು ಅಥವಾ ಅದನ್ನು ದಿವಸಕ್ಕೆ ಇಷ್ಟಿಷ್ಟು ಅಂತ ಹೇಳಿ ವಿಂಗಡಣೆ ಮಾಡಿ ಕೊಡಬೇಕಾಗ್ತದೆ, ಹೇಗೆ ದಿನದ ಅದರ ಆಹಾರದ ಕ್ರಮ ಹೇಗಿರಬೇಕು? ನಿಜವಾಗಿ ಹೇಳೋದಾದರೆ ಈ ಹಿಂಡಿಯನ್ನು ಅಥವಾ ಹುಲ್ಲನ್ನು ಎರಡನ್ನೂ ಮಿಶ್ರ ಮಾಡಿ ಒದಗಿಸುವಂಥದ್ದು ಬಹಳ ಸೂಕ್ತ. ಅಂದರೆ ನಮ್ಮ ಈ ಸಾಕುವ ಪದ್ಧತಿಯಲ್ಲಿ ನಮ್ಮ ಊರಿನಲ್ಲಿ ಅಥವಾ ನಮ್ಮ ಈ ಸಾಕುವಿಕೆಯ ಕ್ರಮಕ್ಕೆ ಅಷ್ಟು ಇಂಟೆನ್ಸಿಫೈ ಆಗಿ ನಾವು ಮಾಡ್ತಾ ಇಲ್ಲ. ಕೆಲವು ನಿಮಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಟೋಟಲ್ ಎಲ್ಲ ಫೈಬರು ಮತ್ತು ಹಿಂಡಿಯನ್ನು ಕಲಸಿ ಒಂದು ಆಹಾರವಾಗಿ ಒದಗಿಸ್ತಾರೆ. ಅಂಥ ಸಂದರ್ಭಗಳಲ್ಲಿ 11 ಸಲ ಒಂದು ದಿನದಲ್ಲಿ ಜಾನುವಾರಿಗೆ ಆಹಾರವನ್ನು ಒದಗಿಸಬೇಕು ಅಂತ ಹೇಳಿಕೊಂಡು ಹೇಳಿಕೆ ಅದು ಇದು ಈ ಪ್ರೊಡಕ್ಟಿವಿಟಿ ದೃಷ್ಟಿಯಿಂದ ಅಥವಾ ಉತ್ಪಾದನೆ ದೃಷ್ಟಿಯಿಂದ ಅಥವಾ ಜಾನುವಾರು ಆರೋಗ್ಯ ದೃಷ್ಟಿಯಿಂದ ಜೀರ್ಣಕ್ರಿಯೆ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಕೂಡ ಬಹಳ ಬಹಳ ಉತ್ತಮ. ಅದನ್ನು ಇಲ್ಲಿಗೆ ಅನ್ವಯಿಸುವುದಾದರೆ ಈ ಹಿಂಡಿ 2 ಕಿಲೋ ಏನು ಕೊಡ್ತೇವೆ ಅದನ್ನು ಸಾಮಾನ್ಯ ನಮ್ಮ ಜೀವನ ಕ್ರಮಕ್ಕೆ ಅನ್ವಯಿಸಿ ಹೇಳುವುದಾದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು 1/1 ಕಿಲೋದಷ್ಟು ಕೊಡ್ಬೋದು. ಬಾಕಿ ಉಳಿದ ಈಗ ಕೊಡಬೇಕಾದಂಥ ಆಹಾರ ಏನು? ಅದಕ್ಕೆ ಒಂದನೇದಾಗಿ ಬೇಕಾದದ್ದು ನೀರು. ನೀರು, ಗಾಳಿ, ಬೆಳಕು ನಮಗೆ ಪ್ರಕೃತಿ ದತ್ತವಾಗಿ ಯಥೇಚ್ಛವಾಗಿ ಸಿಗುವಂತಹ ಒಂದು ಸೌಲಭ್ಯಗಳು, ಅದನ್ನು ಕೂಡ ನಾವು ಕೆಲವು ಕಡೆಯಲ್ಲಿ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಹಳೆಯ ನಾವು ಏನು ಜಾನುವಾರು ಸಾಕ್ತಾ ಇದ್ದೆವೋ ಅದೇ ಪದ್ಧತಿಯನ್ನು ನಾವು ರೂಢಿಸಿಕೊಂಡಿದ್ದೇವೆ. ಹಿಂದಿನ ಕಾಲದಲ್ಲಿ ಏನು ಅಂತ ಹೇಳಿದರೆ, ನಾವು ಈ ಹಗಲೆಲ್ಲ ಜಾನುವಾರುಗಳನ್ನು ಹಟ್ಟಿಯಲ್ಲಿ ಕಟ್ತಾ ಇರಲಿಲ್ಲ. ಬೆಳಿಗ್ಗೆ ಅದನ್ನು ಮೇಲಿಗೆ ಬಿಟ್ಟರೆ ಪುನಃ ರಾತ್ರಿ ಗೋಧೂಳಿ ಸಮಯದಲ್ಲಿ ಪುನಃ ಹಟ್ಟಿಗೆ ಬರುವಂಥದ್ದು, ರಾತ್ರಿ ಹೊತ್ತಲ್ಲಿ ಮಾತ್ರ ಹಟ್ಟಿಯಲ್ಲಿ ಇರುವಂಥದ್ದು. ಆವಾಗ ಭದ್ರತೆಯ ದೃಷ್ಟಿಯಿಂದ ಇರ್ಬೋದು 4 ಕಡೆ ಗೋಡೆ ಕಟ್ಟಿಬಿಟ್ಟು ಸ್ವಲ್ಪ ಬೆಳಕು ಬರುವಾಗ ಇತ್ತೋ ಇಲ್ವೋ ಅಂತ ಹೇಳಿ ಬಾಗಿಲಿನ ಮೂಲಕ ಮಾತ್ರ ಬೆಳಕು ಬರುವಂಥ ವ್ಯವಸ್ಥೆ ಕೆಲವು ಕಡೆ ಇರ್ತದೆ. ಈಗಿನ ಪ್ರಕ್ರಮದಲ್ಲಿ ಹೇಗಂತ ಏನಂತ ಹೇಳಿದರೆ, ಒಂದನೇದಾಗಿ ನಾವು ಹೊರಗೆ ಜಾನುವಾರುಗಳನ್ನು ಬಿಡುವುದಿಲ್ಲ. ಹೆಚ್ಚಿನ ಹಟ್ಟಿಗಳಲ್ಲಿ ದಿನದ 24 ಗಂಟೆ ಕೂಡ ಜಾನುವಾರುಗಳು ಹಟ್ಟಿಯಲ್ಲೇ ಇರುವಂಥದ್ದು. ಆವಾಗ ನಾವು ಸಾಕ್ತಾ ಇದ್ದದ್ದು ಊರ ತಳಿಯ ಜಾನುವಾರುಗಳು, ಕಡಿಮೆ ಬಾಡಿ ವೇಟ್ ಅಥವಾ ದೇಹದ ತೂಕವನ್ನು ಹೊಂದಿರುವಂಥದ್ದು. ಅದಕ್ಕೆ ಸಂಬಂಧಿಸಿ ಹೇಳುವುದಾದರೆ ಆಹಾರದ ಕ್ರಮ ಕೂಡ ಅದೇ ರೀತಿ ಇತ್ತು. ಬರೀ ಹುಲ್ಲು ಅಥವಾ ಸೊಪ್ಪು ಪ್ರಧಾನವಾಗಿತ್ತು, ಹಿಂಡಿ ಜಾಸ್ತಿ ಇರಲಿಲ್ಲ ಮತ್ತು ಉತ್ಪಾದಕತೆ ಕೂಡ ಕಡಿಮೆ ಇತ್ತು. ಈಗ ಉತ್ಪಾದಕತೆ ಜಾಸ್ತಿ ಇರುವಂಥ ಹಸುಗಳನ್ನು ಸಾಕ್ತಾ ಇದ್ದೇವೆ, ದೇಹದ ತೂಕ ಕೂಡ ಸ್ವಲ್ಪ ಜಾಸ್ತಿ ಇರ್ತದೆ ಮತ್ತು ಆಹಾರ ಕ್ರಮದಲ್ಲಿ ವ್ಯತ್ಯಾಸ ಆಗಿದೆ. ನಾವು ಹಿಂಡಿಯನ್ನು ಪ್ರಧಾನವಾಗಿ ಸ್ವಲ್ಪ ಈ ಉತ್ಪಾದಕತೆಯ ಮತ್ತು ಬೆಳವಣಿಗೆ ದೃಷ್ಟಿಯಿಂದ, ಆರೋಗ್ಯ ದೃಷ್ಟಿಯಿಂದ ಬಳಸ್ತಾ ಇದ್ದೇವೆ. ಹಾಗಿರುವಾಗ ಸಹಜವಾಗಿ ದೇಹದ ಚಟುವಟಿಕೆ ಅಥವಾ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಏನು ಹೇಳ್ತೇವೆ, ದೇಹದ ಈ ಪಚನ ಕ್ರಿಯೆಯಲ್ಲಿ ಶಾಖ ಉತ್ಪತ್ತಿ ಆಗ್ತದೆ. ಇದು ಹೆಚ್ಚಿನ ಶಾಖವನ್ನು ಬಿಡುಗಡೆ ಮಾಡ್ತದೆ. ಈ ಶಾಖ ಶರೀರದಿಂದ ಆರಿ ಹೋಗಬೇಕು. ಎಲ್ಲ ದೃಷ್ಟಿಯಿಂದ ಹೆಚ್ಚು ಗಾಳಿ ಬೇಕಾಗ್ತದೆ ಮತ್ತು ಬೆಳಕು ನೋಡಲಿಕ್ಕೆ ಬೇಕು ಅಂತ ಹೇಳುವಂಥದ್ದು ಒಂದು. ಅದೇ ರೀತಿಯಲ್ಲಿ ಈ ಕಣ್ಣಿನ ಮೂಲಕ ಮಿದುಳಿನ ಬುಡದಲ್ಲಿ ಪೀನಿಯಲ್ ಗ್ರ್ಯಾಂಡ್ ಅಂತ ಹೇಳ್ಕೊಂಡು ಪೀನಿಯಲ್ ಗ್ರಂಥಿ ಉಂಟು. ಈ ಗ್ರಂಥಿಯನ್ನು ಪ್ರಚೋದಿಸ್ತದೆ ಬೆಳಕು. ಈ ಪೀನಿಯಲ್ ಗ್ರಂಥಿಯನ್ನು ಪ್ರಚೋದಿಸುವ ಮೂಲಕ ದೇಹದ ವಿವಿಧ ಹಾರ್ಮೋನ್ಗಳ ಬಿಡುಗಡೆ ಆಗಲಿಕ್ಕೆ ಮತ್ತು ಜಾನುವಾರು ಸರಿಯಾಗಿ ಬೆಳೀಲಿಕ್ಕೆ, ಬೆದೆಗೆ ಬರಲಿಕ್ಕೆ, ಕಾಲಕಾಲಕ್ಕೆ ಗರ್ಭ ಕಟ್ಟಲಿಕ್ಕೆ ಮತ್ತು ಕಟ್ಟಿದಂಥ ಗರ್ಭ 9 ತಿಂಗಳು ಗರ್ಭದ ಏನು ಈ ಕರು ಉಂಟು ಅದನ್ನು ಹೊತ್ತು ಅದನ್ನು ಹೆರಲಿಕ್ಕೆ ಎಲ್ಲ ಮಟ್ಟಿಗೂ ಅನುಕೂಲ ಆಗ್ತದೆ. ಈ ದೃಷ್ಟಿಯಿಂದ ಬೆಳಕು ಧಾರಾಳವಾಗಬೇಕು. ಇನ್ನೊಂದು ನೀರು. ನೀರು ಬಾಯಾರಿಕೆ ಆದಾಗ ಬೇಕು. ಬಾಯಾರಿಕೆ ಆದಾಗ ಬೇಕು ಅಂತ ಹೇಳುವಂಥದ್ದಕ್ಕಿಂತಲೂ ಹೆಚ್ಚು ಎಲ್ಲ ಆಹಾರವನ್ನು ಪಚನ ಮಾಡಲಿಕ್ಕೋಸ್ಕರ ಬೇಕು ಮತ್ತು ದೇಹದ ಶಾಖ ಏನುಂಟು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾಗ್ತದೆ. ಜೀರ್ಣ ಆಗುವಂಥ ಒಂದು ಪ್ರಕ್ರಿಯೆಯಲ್ಲಿ ಏನು ಉಪ ಉತ್ಪನ್ನಗಳು, ಅದು ಯೂರಿಯಾ ಇರ್ಬೋದು ಅಥವಾ ಬ್ಲಡ್ ಯೂರಿಯಾ ಇರ್ಬೋದು ಅಥವಾ ಅಮೋನಿಯಾ ಇರ್ಬೋದು ಅಥವಾ ಇತರ ತ್ಯಾಜ್ಯ ಏನುಂಟು ಅದನ್ನು ಮೂತ್ರದ ಮೂಲಕ ಹೊರಹಾಕಲಿಕ್ಕೆ ಬೇಕಾಗ್ತದೆ. ಆ ದೃಷ್ಟಿಯಿಂದ ಯಥೇಚ್ಛವಾಗಿ ನೀರು ಆಗಾಗಿ ಕೊಡಬೇಕು ಮತ್ತು ಜಾನುವಾರುಗಳಿಗೆ ಯಾವಾಗ ಬಾಯಾರಿಕೆ ಆಗ್ತದೆ ಅದಕ್ಕೆ ಆವಾಗ ಕುಡಿಯಲಿಕ್ಕೆ ಸಿಗುವ ಹಾಗೆ ದಿನದ 24 ಗಂಟೆ ಕೂಡ ಸ್ವಲ್ಪ ಸ್ವಲ್ಪ ಕುಡಿಯುವ ಹಾಗೆ ಆದರೂ ಕೂಡ ಅದಕ್ಕೆ ಬೇಕಾಗ್ತದೆ. ಈಗ ಕೆಲವು ಸಲ ನಾವು ಈ ಚಿಕಿತ್ಸೆಗೆ ಅಂತ ಹೇಳಿಕೊಂಡು ಮನೆಗಳಿಗೆ ಹೋಗುವಂಥ ಕ್ರಮ ಜಾಸ್ತಿ ಇಲ್ಲಿ. ಯಾಕಂತ ಹೇಳಿದರೆ ಜಾನುವಾರುಗಳನ್ನು ಆಸ್ಪತ್ರೆಗಳಿಗೆ ಹೊಡ್ಕೊಂಡು ಬರುವಂಥ ಪದ್ಧತಿ ನಮ್ಮ ಊರಿನಲ್ಲಿ ಕಮ್ಮಿ. ಹೀಗೆ ಹೋದಾಗ ಅವರ ಹಟ್ಟಿಯನ್ನು ನೋಡಿ ಈಗ ನೀರಿನ ವ್ಯವಸ್ಥೆ ಮಾಡ್ಬೋದಲ್ಲ ನೀವು ಮಾಡಬೇಕು ಅಂತೇಳಿ ಹೇಳಿದರೆ, ನಾವು ಇಡ್ತೇವೆ 3 ಸಲ ಜಾನುವಾರುಗಳಿಗೆ ನೀರು ಕೊಡ್ತೇವೆ, 4 ಸಲ ಕೊಡ್ತೇವೆ ಅಂತೇಳಿ ಹೇಳ್ತಾರೆ. ಹೆಚ್ಚು ಸಲ ಕೊಟ್ಟರೆ ಅದು ಕುಡಿಯುವುದಿಲ್ಲ ಅಂತ ಹೇಳ್ತಾರೆ. ಆದರೆ ನಿಜವಾಗಿಯೂ ನಿಮಗೆ ಅದು ಏನೊಂದು ನಾವು ಕ್ರಮ ರೂಢಿಸ್ಕೊಂಡಿದ್ದೇವೆ. 2 ಸಲ ಕೊಡುವಂಥದ್ದಾರೆ 2 ಸಲ ಕೊಡುವಂಥದ್ದು, 3 ಸಲ ಕೊಡುವಂಥದ್ದು 3 ಸಲ ಕೊಡುವಂಥದ್ದು, ಅದಕ್ಕೆ 4ನೇ ಸಲ ಕೊಟ್ಟರೆ ಅದಕ್ಕೆ ರೂಢಿ ಇರುವುದಿಲ್ಲ. ಹಾಗೆಂಥೇಳಿ ನಾವೊಂದು ಪಾತ್ರೆಯಲ್ಲಿ ಅಥವಾ ಒಂದು ಬಾಲ್ದಿಯಲ್ಲಿ ನೀರು ತುಂಬಿಸಿಬಿಟ್ಟು ಜಾನುವಾರನ ಹತ್ತಿರ ಇಟ್ಟು ಈ ಬಾಲ್ದಿ ಅಥವಾ ಪಾತ್ರೆ ಮಗುಚದ ಹಾಗೆ ನಾವು ಒಂದು ವ್ಯವಸ್ಥೆ ಮಾಡಿದರೆ, ಕಟ್ಟುವುದ ಅಥವಾ ಒಂದು ಗೂಟಕ್ಕೆ ಕಟ್ಟುವಂಥದ್ದು ಏನಾದರೂ ಒಂದು ವ್ಯವಸ್ಥೆ ಮಗುಚದ ಹಾಗೆ ಮಾಡಿದರೆ, ಅದು ಒಂದು 15 ದಿವಸ ಆಗುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ನೆಕ್ಕಿಕೊಂಡು ಕುಡಿದುಕೊಂಡು ಅದರಿಂದ ಕುಡಿಯುವಂತಹ ಒಂದು ಪರಿಪಾಠವನ್ನು ರೂಢಿಸಿಕೊಳ್ತದೆ. ಹಾಗೆ ಈ ಒಂದು ಕಡೆಯಲ್ಲಿ ನಾನು ಹೇಳಿದ್ದನ್ನು ಅನ್ವಯಿಸಿಬಿಟ್ಟು, ಅಂದರೆ ಪ್ರಾಯೋಗಿಕವಾಗಿ ಒಬ್ಬರು ನೋಡಿಬಿಟ್ಟು ಅದನ್ನು ನನಗೆ ಸರಿಯಾದಂಥ ಫಲಿತಾಂಶವನ್ನು ಹೇಳಿದ್ದಾರೆ. ಹೇಗೆಂತ ಹೇಳಿದರೆ, ಜಾನುವಾರಿಗೆ ಸಾಮಾನ್ಯ ಒಂದು 10 ಲೀಟ್ರಿನಷ್ಟು ನೀರು ಹೆಚ್ಚು ಕುಡಿಯುವ ಹಾಗೆ ಮಾಡುವುದರ ಮೂಲಕ ಒಂದು ಹಾಲಿನ ಉತ್ಪತ್ತಿ, ಬರೀ ಅಷ್ಟೇ ವ್ಯತ್ಯಾಸದಲ್ಲಿ ಒಂದು 1/2 ಲೀಟ್ರಿನಷ್ಟು ಹಾಲಿನ ಉತ್ಪತ್ತಿ ನನಗೆ ದಿನದಲ್ಲಿ ಹೆಚ್ಚು ಸಿಕ್ಕಿದೆ ಅಂತ ಹೇಳಿ ಹೇಳಿದ್ದಾರೆ. ಖಂಡಿತವಾಗಿ ಇದು ಸರಿ. ಈಗ ನೀರು ಅಂತ ಹೇಳುವಾಗ ನಮ್ಮ ಊರಿನಲ್ಲೆಲ್ಲ ಮೊದಲಿಂದಲೂ ಇರುವ ಪದ್ಧತಿ ಅಂತ ಹೇಳಿದರೆ ಅಕ್ಕಚ್ಚನ ಕೊಡುವಂತಹದ್ದು. ನೀರಂತ ಹೇಳಿದ್ರೆ ಬರೀ ನೀರ ಅಥವಾ ಈ ತರದ ವಸ್ತುಗಳನ್ನು ಸೇರಿಸಿ ಕೊಡಬೇಕಾ, ಹೇಗೆ? ಅಕ್ಕಚ್ಚು ಅಥವಾ ಕಲಗಚ್ಚು ಅಂತ ಹೇಳಿದ್ರೆ ಸಾಮಾನ್ಯಕ್ಕೆ ಈ ಅಕ್ಕಿ ಬೇಯಿಸಿದಂತಹ ನೀರೇನುಂಟು ಅಥವಾ ತಿಳಿ ಏನುಂಟು ಅದನ್ನು, ಅಥವಾ ಅಕ್ಕಿ ತೊಳೆದಂತಹ ನೀರೇನುಂಟು, ಅಥವಾ ನಾವು ಈ ಅಡುಗೆ ಮನೆಯ ಏನು ತ್ಯಾಜ್ಯಗಳುಂಟು ಎಲ್ಲವನ್ನು ಹಾಕಿಬಿಟ್ಟು ಹಾಕಿದಂತಹ ಒಂದು ಒಂದು ವ್ಯವಸ್ಥೆ. ನೀರು ಅಂತ ಹೇಳಿದರೆ ನಿಮಗೆ ಯಾವುದೇ ನೀರಾದೀತು, ಕಲಗಚ್ಚು ನೀವು ಈಗ ಜಾನುವಾರುಗಳ ಸಂಖ್ಯೆ 1 ಇದ್ದಾಗ ಮನೆಯಲ್ಲಿ ಇರುವಂತಹ ಕಲಗಚ್ಚು ಅದನ್ನು ಕೊಡ್ಬೋದು, ಕೊಡಬಾರ್ದು ಅಂತ ಹೇಳಿ ನಾನು ನಿಷಿದ್ಧ ಏನೂ ಅಲ್ಲ. ಆದರೆ ಈ ಕಲಗಚ್ಚು ಅಂತ ಹೇಳಿಕೊಂಡು, ಕಲಗಚ್ಚು ಅಂದರೆ ಈಗ ತಿಳಿಯನ್ನು ಸೇರಿಸಿಬಿಟ್ಟು ಕೊಡ್ಬೋದು, ಹಾಗೆ ಅಂತ ಹೇಳಿಕೊಂಡು ಅನ್ನ ಕೊಡುವ ಹಾಗಿಲ್ಲ. ಅನ್ನ ಜಾಸ್ತಿ ಕೊಟ್ಟ ಕೂಡಲೇ ಅದು ಅಜೀರ್ಣ ಆಗ್ತದೆ, ಬೇರೆ ಬೇರೆ ರೀತಿಯಲ್ಲಿ ಅದು ತೊಂದರೆಗಳನ್ನು ಉಂಟು ಮಾಡ್ತದೆ. ಆ ದೃಷ್ಟಿಯಿಂದ ಸ್ವಲ್ಪ ಎಲ್ಲ ಕಲಗಚ್ಚು ಇದ್ದರೆ ಧಾರಾಳವಾಗಿ ಕೊಡ್ಬೋದು. ನೀರು ಯಾವುದೇ ರೂಪದಲ್ಲಿ, ಅದು ಕಲಗಚ್ಚು ಇರ್ಬೋದು, ಅದು ಹಿಂಡಿ ಹಾಕಿ ಇರ್ಬೋದು, ಕೆಲವರು ಭೂಸ ಹಾಕಿ ಕೊಡ್ತಾರೆ, ಸ್ವಲ್ಪ ಗೋಧಿ ಭೂಸವನ್ನು ಮಿಶ್ರ ಮಾಡಿ ಜಾನುವಾರನ್ನೇ ನೀರು ಕುಡಿಲಿ ಅಂತ ಹೇಳುವಂಥ ಉದ್ದೇಶದಿಂದ ಕೊಡ್ತಾರೆ, ಕೆಲವರು ರುಚಿ ತಕ್ಕಷ್ಟು ಅಂತ ಹೇಳ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಕೊಡ್ತಾರೆ, ಕೆಲವರು ಹಾಗೇ ಇಡ್ತಾರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಆಧುನಿಕತೆಯನ್ನು ರೂಢಿಸಿಕೊಂಡಂತಹ ರೈತರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀರಿನ ಟ್ಯಾಂಕಿಯಿಂದ ಅಥವಾ ತೊಟ್ಟಿಯಿಂದ ನೇರವಾಗಿ ಅದರ ಬೈಪಣೆ ಅಥವಾ ಆಹಾರದ ಒಂದು ಇದೇನು ತೊಟ್ಟಿ ಏನುಂಟು ತೊಟ್ಟಿಗೆ ನೇರವಾಗಿ ತುಂಬುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೆ, ಅಥವಾ ಸುಲಭದಲ್ಲಿ ಒಂದು ಕಡೆಯಲ್ಲಿ ಈ ಬಾಲ್ವಾಲ್ ಅಂತ ಹೇಳಿದರೆ ಸಾಮಾನ್ಯ ನಾವು ಈ ಟಾಯ್ಲೆಟ್ಗಳಲ್ಲಿ ಇದು ಫ್ರೆಶ್ಗೆ ಏನು ಉಪಯೋಗ ಮಾಡ್ತೇವೆ ಅದರ ಬಾಲ್ವಾಲ್ನ ಸಿಸ್ಟಮನ್ನು ಒಂದು ಕಡೆಯಲ್ಲಿ ಅಳವಡಿಸಿ ಅದಕ್ಕೆ ಒಂದು ಪೈಪನ್ನು ಜೋಡಿಸಿಬಿಟ್ಟು ಜಾನುವಾರುಗಳ ಮುಂದೆ ಸಣ್ಣ ಸಣ್ಣ ತಪಲೆಗಳನ್ನು ಅಥವಾ ಒಂದು ಬೋರ್ವೆಲ್ನ ಎಂಡ್ ಕ್ಯಾಪನ್ನು ತಿರುಗಿಸಿಬಿಟ್ಟು ಒಂದು ತಪಲೆ ಹಾಗೆ ಇರ್ತದೆ, ಅದನ್ನು ಇಟ್ಟುಕೊಂಡು ಅದರಲ್ಲಿ ಒಂದು ಇಂಚಿನಷ್ಟು ನೀರು ನಿಲ್ಲುವ ಹಾಗೆ ಮಾಡಿಕೊಳ್ತಾರೆ, ಜಾನುವಾರು ನೀರು ಕುಡಿದ ಹಾಗೆ ಪುನಃ ಪುನಃ ತುಂಬುತ್ತಾ ಇರ್ತದೆ. ಸುಲಭವಾಗಿ 1,000-3,000 ರೂಪಾಯಿಯ ವೆಚ್ಚದಲ್ಲಿ ಆ ವ್ಯವಸ್ಥೆಯನ್ನು ರೂಢಿಸಿಕೊಂಡಿದ್ದಾರೆ. ಹಾಗೆ ಮಾಡೋದು ಬಹಳವಾಗಿ ಸೂಕ್ತ. ಈಗ ಆಹಾರದ ಬಗ್ಗೆ ಹೇಳುವುದಾದರೆ, ನೀವು ವಯಸ್ಸಿನ ಸಂದರ್ಭದಲ್ಲಿ ಆಹಾರದ ಬಗ್ಗೆ ಹೇಳಿದಿರಿ. ಹೌದು. ಈಗ ಜಾನುವಾರುಗಳ ಜಾತಿ ಅಥವಾ ಜಾನುವಾರುಗಳು ಬೇರೆ ಬೇರೆ ರೀತಿಯ ಜಾನುವಾರುಗಳನ್ನು ನಾವು ಸಾಕುವಾಗ ಈ ಎಲ್ಲ ರೀತಿಯ ಜಾನುವಾರುಗಳಿಗೂ ಕೂಡ ಇದೇ ಆಹಾರ ಕೊಡಬೇಕಾಗ್ತದೆ ಅಥವಾ ವ್ಯತ್ಯಾಸ ಇರ್ತದ? ಸರಿ, ನಾನು ಜಾನುವಾರು ಅಂತ ಹೇಳಿದರೆ ಈಗ ಒಂದು ನಾವು ವಿದೇಶಿ ಜಾನುವಾರು ಅಂತ ಹೇಳಿದರೆ ಪ್ರಧಾನವಾಗಿ ನಾವು ಸಾಕುವಂಥದ್ದು ಜರ್ಸಿ ಎಚ್ ಎಫ್ಗಳು, ಹಾಲ್ಸ್ಟೈನ್ ಫ್ರಿಷಿಯನ್ಗಳು ಸಾಕುವಂಥದ್ದು, ಅಥವಾ ದೇಶೀಯದಲ್ಲಿ ಮಲೆನಾಡು ಗಿಡ್ಡ ಇರ್ಬೋದು, ಕೆಲವು ಮನೆಗಳಲ್ಲಿ ಗೀರ್ ಇರ್ತದೆ, ಅಥವಾ ಕೆಲವು ಮನೆಗಳಲ್ಲಿ ಸಾಹಿವಾಲ್ ಇರ್ಬೋದು, ಅಥವಾ ಇತರ ಸಿಂಧಿ ಇತರ ಇರ್ಬೋದು. ಪ್ರಧಾನವಾಗಿ ನೋಡಿದರೆ ಈಗ ಯಾವುದೇ ಜಾನುವಾರಿಗೆ ಮಲೆನಾಡು ಗಿಡ್ಡವನ್ನು ಹೊರತುಪಡಿಸಿ ಸಾಮಾನ್ಯ ದೇಹದ ತೂಕ ಹೆಚ್ಚು ಕಮ್ಮಿ ಒಂದಕ್ಕೊಂದು ಹೋಲಿಕೆ ಮಾಡುವಷ್ಟು ದೇಹದ ತೂಕ ಉಂಟು, ಒಂದು 50-100 kg ಆಚೆ ಈಚೆ ಇರ್ಬೋದು. ಆ ದೃಷ್ಟಿಯಿಂದ ನೋಡಿದರೆ ಎಲ್ಲ ಜಾನುವಾರುಗಳಿಗೆ ಕೂಡ 2 kg ಪಶು ಆಹಾರ ಬಾಡಿ ಮೈಂಟೆನೆನ್ಸ್ ದೃಷ್ಟಿಯಿಂದ ಅಥವಾ ದೇಹದ ಒಂದು ಈ ದೈನಂದಿನ ಚಟುವಟಿಕೆಯನ್ನು ತೂಗಿಸಿಕೊಂಡು ಹೋಗುವಂಥ ದೃಷ್ಟಿಯಿಂದ ಎಲ್ಲ ಜಾನುವಾರುಗಳಿಗೆ ಬೇಕು. ಮಲೆನಾಡು ಗಿಡ್ಡ ನಮ್ಮ ಊರಿನ ಜಾನುವಾರನ್ನು ಹೊರತುಪಡಿಸಿ ಅದಕ್ಕೆ ಆದರೆ ಅಷ್ಟು ಬೇಕು ಅಂತ ಹೇಳಿ ಇಲ್ಲ. ಮತ್ತು ಹಾಲಿನ ಉತ್ಪತ್ತಿ ಇಳುವರಿ ಏನುಂಟು ಅದರ ಮೇಲೆ ಹೆಚ್ಚುವರಿಯಾಗಿ ನಾವು ಪಶು ಆಹಾರವನ್ನು ಕೊಡಬೇಕು. ಗಬ್ಬ ಇದ್ದಂಥ ರಾಸುಗಳಿಗೆ ಮುಂದಿನ ಹಾಲಿನ ಉತ್ಪತ್ತಿಯ ದೃಷ್ಟಿಯಿಂದ ಮತ್ತು ಈ ಗಬ್ಬದಲ್ಲಿರುವಂತಹ ಕರುವಿನ ಹೊಟ್ಟೆಯಲ್ಲಿರುವಂತಹ ಕರುವಿನ ಪಾಲನೆಯ ದೃಷ್ಟಿಯಿಂದ 1 kg ಹೆಚ್ಚುವರಿಯಾಗಿ ನಾವು ಪಶು ಆಹಾರವನ್ನು ಕೊಡಬೇಕು. ಇದರ ಜೊತೆ ನಾವು ಕೊಡುವಂತಹ ಹಸಿರು ಹುಲ್ಲು ಮತ್ತು ಒಣ ಹುಲ್ಲು ಇದರ ಪ್ರಮಾಣ ಮತ್ತು ಈ ಪಶು ಆಹಾರ ಇದಕ್ಕೆ ಸಂಬಂಧಗಳುಂಟ? ಖಂಡಿತವಾಗಿ ಉಂಟು. ಈಗ ಒಂದು ಹಾಲು ಕರೆಯದೇ ಇದ್ದಂಥ ಹಸುವಿಗೆ ನಮಗೆ ಯಥೇಚ್ಛವಾಗಿ ಒಳ್ಳೆಯ ಕ್ವಾಲಿಟಿಯ ಒಳ್ಳೆಯ ಗುಣಮಟ್ಟದ ಹುಲ್ಲು ಉಂಟು ಅಂತ ಹೇಳಿ ಆದರೆ ಪಶು ಆಹಾರ ವಿಶೇಷವಾಗಿ ಅಗತ್ಯ ಇಲ್ಲ. ಒಳ್ಳೆಯ ಗುಣಮಟ್ಟದ ಹುಲ್ಲು ಅಂತ ಹೇಳಿದರೆ ಹೇಗೆ ಕೊಡುವಂಥ ಹುಲ್ಲಿನಲ್ಲಿ ಹೊಟ್ಟೆ ತುಂಬ ಹುಲ್ಲು ಬೇಕು ಅಂತ ಹೇಳುವಂಥದ್ದು ಒಂದು ಸಾಮಾನ್ಯಕ್ಕೆ 30-45 kg ಬೇಕಾಗ್ತದೆ. ಕೊಡುವಂಥ ಹುಲ್ಲಿನಲ್ಲಿ ಸಾಮಾನ್ಯ ಈ ಒಣ ನಾರಿನ ಅಂಶ ನಾವು ತೆಕ್ಕೊಂಡಾಗ 1/3 ನಾರಿನ ಅಂಶ ನಮ್ಮ ಹಸಿ ಹುಲ್ಲಿನಿಂದ ಬರಬೇಕು. ಜಾನುವಾರುಗಳಿಗೆ 1/3 ನಾರಿನ ಪ್ರಮಾಣ ಒಣ ಹುಲ್ಲಿನಿಂದ ಬರಬೇಕು. ಅದೇ 1/3 ನಾರಿನ ಪ್ರಮಾಣ ಈ ದ್ವಿದಳ ಧಾನ್ಯದ ಹುಲ್ಲುಗಳಿಂದ ಬರಬೇಕು ಅನ್ನೋದು ಒಂದು ತಂಬಾಫ್ ರೂಲ್ ಅಂತ ಹೇಳಿದಾಗ ಅಂದರೆ ಒಂದು ಸಾಮಾನ್ಯ ಪದ್ಧತಿ ಹಾಗೆ ಅಂತ ಹೇಳಿದ. ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದರೆ ದ್ವಿದಳ ಧಾನ್ಯದ ಹುಲ್ಲುಗಳು ನಾವು ಬೆಳೀತಾ ಇಲ್ಲ. ಉದಾಹರಣೆಗೆ ಅಲಸಂದೆ ಇರ್ಬೋದು ಅಥವಾ ಕುದುರೆ ಮೆಂತೆ ಇರ್ಬೋದು, ಹೀಗೆ ಬೇರೆ ಬೇರೆ ಹುಲ್ಲುಗಳು ಇದಕ್ಕೆ ಅಂತ ಹೇಳಿಕೊಂಡು ಮೇವಿಗೆ ಅಂತ ಹೇಳ್ಕೊಂಡು ಉಂಟು. ನಮ್ಮ ಪದ್ಧತಿಯಲ್ಲಿ ಯಾವುದು ಬೆಳೀತಾ ಇಲ್ಲ. ನಮ್ಮಲ್ಲಿ ಲಭ್ಯ ಇದ್ದರೆ ಮರದ ಸೊಪ್ಪನ್ನು ಉಪಯೋಗ ಮಾಡ್ಬೋದು. ಮೇವಿನ ಸೊಪ್ಪು ಯಾವುದು ಕೂಡ ಉಪಯೋಗ ಮಾಡ್ಬೋದು. ಗೊಬ್ಬರದ ಸೊಪ್ಪು ಅಂತೇಳಿ ಗ್ಲಿರಿಸಿಡಿಯಾ ಅಂತ ಏನು ಹೇಳ್ತೇವೆ ಅದನ್ನು ಉಪಯೋಗ ಮಾಡ್ಬೋದು, ಅಥವಾ ಯಾವುದೇ ಸೊಪ್ಪು ಇಂಜಿರು ಇರ್ಬೋದು ಅಥವಾ ಬೇರೆ ಕಾಡು ಸೊಪ್ಪುಗಳು ಉಪಯೋಗನ ಮಾಡ್ಬೋದು. ಹಾಲು ಬರುವಂಥ ಮರದ ಸೊಪ್ಪುಗಳನ್ನು ಮಾತ್ರ ಉಪಯೋಗ ಮಾಡುವ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಈಗ ಒಣ ಹುಲ್ಲು ಕೂಡ ಬೇಕು ಅಂತ ಹೇಳುವಾಗ ಒಣ ಹುಲ್ಲು ಅಂತ ಹೇಳಿದರೆ ನಾವು ಮೊದಲಿಂದಲೂ ನಮ್ಮ ದಕ್ಷಿಣ ಕನ್ನಡ ಕರಾವಳಿ ಭಾಗಗಳಲ್ಲಿ ಉಪಯೋಗಿಸ್ತಾ ಇದ್ದದ್ದು ಬೈಹುಲ್ಲು. ಈಗ ಉತ್ತರ ಕರ್ನಾಟಕದ ಕಡೆಯಿಂದ ಬೇರೆ ಬೇರೆ ರೀತಿಯ ಹುಲ್ಲುಗಳನ್ನು ಕೂಡ ತರ್ತಾ ಇದ್ದಾರೆ. ಹೌದು. ಈ ಬೈಹುಲ್ಲು ನಮ್ಮ ಇದರಲ್ಲಿ ಸಾಕಾಗ್ತದ ಅಥವಾ ಕೊಡಲೇಬೇಕಾಗ್ತದ ಹೇಗೆ ಅನ್ನುವಂಥದ್ದು ಬಹಳ ಒಳ್ಳೆಯ ಪ್ರಶ್ನೆ. ಈ ಬೈಹುಲ್ಲು ಅಂತ ಹೇಳಿದರೆ ಅದರಲ್ಲಿ ಈಗ ಈ ಭತ್ತದ ಹುಲ್ಲಿನಲ್ಲಿ ಇರುವಂಥ ಇಳುವರಿ ಅಂಶವನ್ನು ನಾವು ಉಪಯೋಗಿಸಿಕೊಂಡು ಭತ್ತವನ್ನು ಉಪಯೋಗಿಸಿಕೊಂಡು ಉಳಿದಂಥ ಒಂದು ಕೃಷಿ ತ್ಯಾಜ್ಯ ಅಂತೇಳಿ ಹೇಳ್ಬೋದು. ನಿಜವಾಗಿಯೂ ಹಸುಗಳಿಗೆ ಕೊಡಬೇಕಂಥ ಒಣ ಹುಲ್ಲು ಅಂತ ಹೇಳಿದರೆ ಹೇ ಅಂತ ಹೇಳ್ಕೊಂಡು ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅಂತ ಹೇಳಿದರೆ ಅದು ಅದರಲ್ಲಿ ಏನು ಉತ್ಪನ್ನ ಬರ್ತದೆ ಒಂದೋ ಬಂದಾಗ ಅಥವಾ ಬರುವ ಮೊದಲೇ ಅದನ್ನು ಒಣಗಿಸಿಕೊಂಡು ಉಪಯೋಗ ಮಾಡುವಂಥದ್ದು. ಆ ದೃಷ್ಟಿಯಿಂದ ಈ ಮತ್ತು ಈ ಬೈಹುಲ್ಲಿನಲ್ಲಿ ಡೈಜೆಸ್ಟಿಬಿಲಿಟಿ ಅಥವಾ ಈ ಜೀರ್ಣ ಆಗುವಂಥ ಅಂಶ ಬರೀ 3% ಮಾತ್ರ. 100 kg ಬೈಹುಲ್ಲನ್ನು ಕೊಟ್ಟರೆ ಬರೀ 3 kg ಮಾತ್ರ ಅದು ಸರಿಯಾಗಿ ಜೀರ್ಣ ಆಗಿ ದೇಹಕ್ಕೆ ಸೇರುವಂಥದ್ದು, ಬಾಕಿ 97 kg ಕೂಡ ಸಗಣಿಯಲ್ಲೇ ಹೋಗುವಂಥದ್ದು. ಆದರೆ ಹೇ ಅಥವಾ ಸರಿಯಾದಂತಹ ಒಣ ಹುಲ್ಲು ಅಂತ ಹೇಳಿದರೆ ಹಾಗಲ್ಲ. ಉದಾಹರಣೆಗೆ ಈಗ ಜೋಳದ ಹುಲ್ಲು ಇರ್ಬೋದು, ಅಥವಾ ರಾಗಿಯ ಕಡ್ಡಿ ಇರ್ಬೋದು. ರಾಗಿ ಕಡ್ಡಿ ಆದರೂ ಕೂಡ ಅದು ಹೇ ಅಲ್ಲ, ಅದು ತ್ಯಾಜ್ಯವೇ, ಆದರೂ ಕೂಡ ಅದರಲ್ಲಿ ಡೈಜೆಸ್ಟಿಬಿಲಿಟಿ ಹೆಚ್ಚು ಉಂಟು ಅಥವಾ ಜೀರ್ಣ ಆಗುವಂಥ ಅಂಶ ಹೆಚ್ಚು ಉಂಟು. ಮತ್ತು ಇನ್ನೊಂದು ಅಂತ ಹೇಳಿದರೆ ಈ ಬೈಹುಲ್ಲಿನಲ್ಲಿ ಆಕ್ಸಾಲಿಕ್ ಆಸಿಡ್ ಅಂತ ಹೇಳುವಂಥ ಒಂದು ಅಂಶ ಉಂಟು. ಅಥವಾ ಇದು ಆಕ್ಸಾಲಿಕ್ ಆಸಿಡ್ ಏನು ಮಾಡ್ತದೆ ಅಂತ ಹೇಳಿದರೆ, ಆಹಾರದಲ್ಲಿ ನಾವು ಕೊಡುವಂತಹ ಅಥವಾ ಆಹಾರದಲ್ಲಿ ಇರುವಂತಹ ಕ್ಯಾಲ್ಸಿಯಮಿನ ಅಂಶದೊಟ್ಟಿಗೆ ಸೇರಿಕೊಂಡು ಒಂದು ಆಕ್ಸಲೇಟ್ ಅಂತ, ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಹೇಳಿಕೊಂಡು ಒಂದು ಒಂದು ಪ್ರಾಡಕ್ಟ್ ಆಗ್ತದೆ. ಈ ಕ್ಯಾಲ್ಸಿಯಂ ಆಕ್ಸಲೇಟ್ ಜೀರ್ಣ ಬರುವುದಿಲ್ಲ, ಸೆಗಣಿಯಲ್ಲಿ ಹೋಗ್ತದೆ. ಹಾಗಾಗಿ ನಾವು ಕೊಟ್ಟಂಥ ಬೈಹುಲ್ಲಿನಲ್ಲಿ ಏನು ಕ್ಯಾಲ್ಸಿಯಂ ಅಪ್ಪಿತಪ್ಪಿ ಇರ್ಬೋದು, ಮತ್ತು ಜೊತೆಗೆ ಬೇರೆ ಇತರ ಆಹಾರದ ಅಂಶದಲ್ಲಿನ ಕ್ಯಾಲ್ಸಿಯಂ ಕೂಡ ದೇಹಕ್ಕೆ ಸಿಗದಿರುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಆದಷ್ಟು ಬೈಹುಲ್ಲನ್ನು ನಾವು ಹೊರಗೆ ಇಂದ ತರಿಸಿದರೆ ಒಂದು ಅದು ಗುಣಮಟ್ಟದ ದೃಷ್ಟಿಯಿಂದ ಅಷ್ಟು ಸೂಕ್ತ ಅಲ್ಲ ಅಂತ ಹೇಳುವಂಥದ್ದು ಒಂದು, ಮತ್ತು ಎರಡನೇದಾಗಿ ಅಸಲು ಜಾಸ್ತಿ ಆಗ್ತದೆ ಅಂತ ಹೇಳುವಂಥದ್ದು ಒಂದು. ಇನ್ನೂ ಒಂದು ಅಂಶ ಏನು ಅಂತ ಹೇಳಿದರೆ, ಕೆಲವು ಕಡೆಗಳಲ್ಲಿ ನಾನು ನೋಡಿದ ಹಾಗೆ ಬಯಲುಸೀಮೆಯಲ್ಲಿ ಇರ್ಬೋದು ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಭತ್ತ ಬೆಳೆಯುವಂಥ ಒಂದು ಊರಿನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಭತ್ತದ ಹುಲ್ಲನ್ನು ರಾಶಿ ಹಾಕಿಬಿಟ್ಟು ಈ ಭತ್ತವನ್ನು ಬೇರ್ಪಡಿಸಲಿಕ್ಕೆ ನಮ್ಮಲ್ಲಿ ಏನು ಮಾಡ್ತಾರೆ, ಬೈಹುಲ್ಲನ್ನು ಹೊಡಿತಾರೆ, ಕೈಯಲ್ಲಿ ಮ್ಯಾನ್ಯುವಲಿ ಹೊಡಿತಾರೆ ಮತ್ತು ಭತ್ತವನ್ನು ಬೇರ್ಪಡಿಸ್ತಾರೆ, ಅಥವಾ ಈಗಿನ ವ್ಯವಸ್ಥೆಯಲ್ಲಿ ಮೆಷಿನ್ಗಳು ಬಂದಿದೆ ಅದರಿಂದ ಬೇರ್ಪಡಿಸ್ತಾರೆ. ಮತ್ತು ಕೆಲವು ಊರುಗಳಲ್ಲಿ ನಾನು ನೋಡಿದ ಹಾಗೆ ಅದರಲ್ಲಿ ಎತ್ತುಗಳನ್ನು ಅಥವಾ ಜಾನುವಾರುಗಳನ್ನು ಅದರ ಮೇಲೆ ಓಡಿಸ್ತಾರೆ, ಅಥವಾ ಮಾರ್ಗದಲ್ಲಿ ಕೆಲವು ಕಡೆ ಈಗ ವಾಹನ ಹೋಗುವಂಥ ರಸ್ತೆಯಲ್ಲಿ ಉದ್ದಕ್ಕೆ ಕಟ್ಟಿಬಿಟ್ಟು ಕಂತೆ ಕಂತೆ ಕಟ್ಟಿಬಿಟ್ಟು ಹಾಕ್ತಾರೆ, ವಾಹನಗಳು ಹೋಗುವಾಗ ಭತ್ತ ಬೇರ್ಪಟ್ಟು ಭತ್ತವನ್ನು ಗುಡಿಸಿ ತೆಗೀತಾರೆ, ಇದನ್ನು ಹುಲ್ಲನ್ನು ಬೈಹುಲ್ಲಾಗಿ ಉಪಯೋಗ ಮಾಡ್ತಾರೆ. ಇಂತಹ ಸಂದರ್ಭಗಳಲ್ಲಿ ಇದರಲ್ಲಿ ರೋಗಾಣುಗಳು ಸೇರುವಂಥ ಸಾಧ್ಯತೆ ಹೆಚ್ಚು ಉಂಟು. ಈ ಜಾನುವಾರುಗಳನ್ನು ಓಡಿಸಿ ಭತ್ತವನ್ನು ಬೇರ್ಪಡಿಸುವಾಗ ಓಡಿಸುವಂಥ ಜಾನುವಾರುಗಳಿಗೆ ಏನಾದರೂ ಅಸೌಖ್ಯ ಇದ್ದರೆ, ಅದರ ಜೊಲ್ಲು ಅಥವಾ ಕಾಲಿನಲ್ಲಿ ಏನಾದರೂ ವ್ರಣಗಳು ಇತ್ಯಾದಿಗಳು ಇದ್ದರೆ, ಅದರ ವ್ರಣ ಇತ್ಯಾದಿಗಳಿಂದ ಸೋರುವಂತಹ ದ್ರವ ಇರ್ಬೋದು, ಕೀವಿರ್ಬೋದು, ಅದರೊಟ್ಟಿಗೆ ಈ ಬೈಹುಲ್ಲಿನೊಟ್ಟಿಗೆ ಸೇರಿ ನಾವು ತಂದಂತಹ ಬೈಹುಲ್ಲನ್ನು ಈಗ ಅಂಥ ರೋಗಾಣುಯುಕ್ತವಂಥ ಬೈಹುಲ್ಲನ್ನು ಹಾಕಿದಾಗ ನಮ್ಮ ಊರಿನ ಜಾನುವಾರುಗಳಿಗೆ ರೋಗ ಬರುವಂಥ ಸಾಧ್ಯತೆ ಕೂಡ ಉಂಟು. ಈ ಎಲ್ಲ ದೃಷ್ಟಿಯಿಂದ ಬೈಹುಲ್ಲು ತರುವುದಕ್ಕಿಂತ ಜಾಸ್ತಿ ನಮಗೆ ಯಾವುದು ಸೂಕ್ತ ಅಂತ ಹೇಳಿದರೆ, ನಮ್ಮ ಊರಿನ ಕೃಷಿ ತ್ಯಾಜ್ಯಗಳು, ಉದಾಹರಣೆಗೆ ಅಡಿಕೆಯ ಸೋಗೆ ಇರ್ಬೋದು, ಅಥವಾ ಸಣ್ಣ ಪ್ರಮಾಣದಲ್ಲಿ ಮಡಲು ಇರ್ಬೋದು, ಅಥವಾ ಗೊಬ್ಬರ ಸೊಪ್ಪು ಇರ್ಬೋದು, ಇಂಥದ್ದನ್ನು ನಾವು ಧಾರಾಳವಾಗಿ ಜಾನುವಾರು ಮೇವಾಗಿ ಉಪಯೋಗ ಮಾಡ್ಬೋದು. ಈಗ ಕೆಲವು ಕಡೆಯೆಲ್ಲ ನಾವು ಬೇರೆ ಬೇರೆ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತೇವೆ, ಏನಂತ ಹೇಳಿದರೆ ನವಧಾನ್ಯಗಳನ್ನು ಅಥವಾ ಬೇರೆ ಬೇರೆ ರೀತಿಯ ಧಾನ್ಯಗಳಿಂದ ಮಾಡಿದಂಥ ಪಶು ಆಹಾರವನ್ನು ಕೊಡುವಂಥದ್ದು. ಧಾನ್ಯಗಳಿಂದ ಮಾಡಿದ ಪಶು ಆಹಾರಗಳು ಅದಕ್ಕೆ ಬೇಕಾಗ್ತದೋ ಹೇಗೆ? ಈ ಪಶು ಆಹಾರ ಅಂತ ಹೇಳಿದರೆ, ನಾವೀಗ ಏನು ನಾರಿನ ಅಂಶವನ್ನು ಕೊಡ್ತೇವೆ, ನಾರಿನ ಅಂಶದಲ್ಲಿ ಅದಕ್ಕೆ ಜಾನುವಾರು ಪೋಷಣೆಗೆ ಅಥವಾ ಅದರ ಏನು ಇಳುವರಿ ಉಂಟು, ಇಳುವರಿಗೆ ಸಾಕಷ್ಟು ನ್ಯೂಟ್ರಿಯೆಂಟ್ಸ್ ಅಥವಾ ಅಂಶಗಳು ಸಿಗದಿದ್ದಾಗ ಅದಕ್ಕೆ ಹೆಚ್ಚುವರಿಯಾಗಿ ಕೊಡುವಂಥ ಇದು ಕಾನ್ಸಂಟ್ರೇಟ್ಸ್ ಅಂತ ಹೇಳ್ತಾರೆ ನಮಗೆ ಇಂಗ್ಲೀಷಲ್ಲಿ ಅಂತ ಹೇಳಿದರೆ, ಅದು ಹೆಚ್ಚು ಸಾಂದ್ರತೆ ಇರುವಂಥ ಅಂಶ ಅಂತ ಹೇಳ್ಕೊಂಡು ಹೇಳುವಂಥದ್ದು. ಸಾಮಾನ್ಯಕ್ಕೆ ಪಶು ಆಹಾರ ನಿಮಗೆ ಹೆಸರು ಬೇರೆ ಬೇರೆ ಹೆಸರಲ್ಲಿ ಬರ್ತದೆ, ನೀವು ಹೇಳಿದಾಗೆ ನವಧಾನ್ಯ ಅಂತೇಳಿ ಇರ್ಬೋದು ಅಥವಾ ಇತರ ಹೆಸರುಗಳು ಇರ್ಬೋದು, ಮಾರುಕಟ್ಟೆಯ ತಂತ್ರಗಳು ಬೇರೆ ಬೇರೆ ಕ್ರಮದಲ್ಲಿರ್ತದೆ. ನಾವು ಮನೆಯಲ್ಲಿ ಪಶು ಆಹಾರವನ್ನು ಬಹಳ ಸುಲಭದಲ್ಲಿ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ಒಂದು ಜಾನುವಾರಿಗೆ ಬೇಕಾದ ಹಾಗೆ ಒಂದು ಪಶು ಆಹಾರದಲ್ಲಿ ಸಾಮಾನ್ಯ ಒಂದು 100% ಅಂದರೆ 50% ಏಕದಳ ಧಾನ್ಯ, ಒಂದು 30% ಬೂಸ ಅಥವಾ ಅದು ಹೊರಗಿನ ಹೊಟ್ಟು, ಅದು ಕಡಲೆ ಸಿಪ್ಪೆ ಇರ್ಬೋದು, ಬಟಾಣಿ ಸಿಪ್ಪೆ ಇರ್ಬೋದು, ಅಥವಾ ಇದು ಉದ್ದಿನ ಬೂಸ ಇರ್ಬೋದು, ಗೋಧಿ ಬೂಸ ಇರ್ಬೋದು, ಅಕ್ಕಿ ತೌಡು ಇರ್ಬೋದು, ಇದು ಅಥವಾ ಎಲ್ಲ ಒಟ್ಟಾಗಿ ಮೇಳೈಸಿಕೊಂಡು ಒಂದು 30%, ಮತ್ತೊಂದು 18% ಎಣ್ಣೆಕಾಳಿನ ಹಿಂಡಿಗಳು, ಅದು ಎಳ್ಳಿಂಡಿ ಇರ್ಬೋದು, ನೆಲಗಡಲೆ ಹಿಂಡಿ ಇರ್ಬೋದು, ಅಥವಾ ನಮ್ಮ ತೆಂಗಿನಕಾಯಿ ಹಿಂಡಿ ಇರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಹತ್ತಿ ಹಿಂಡಿ ಇರ್ಬೋದು. ಹತ್ತಿ ಹಿಂಡಿ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಅಷ್ಟು ಒಳ್ಳೆಯದಲ್ಲ, ಯಾಕಂತೇಳಿ ಗಾಸಿಪಾಲ್ ಅಂತ ಹೇಳೋಂಥ ಒಂದು ಆಲ್ಕಲಾಯ್ಡ್ ಉಂಟು ಅದರಲ್ಲಿ, ಅದು ಜಾನುವಾರು ಗರ್ಭಕ್ಕೆ ಬರಲಿಕ್ಕೆ, ಹೀಟಿಗೆ ಬರಲಿಕ್ಕೆ ಅಥವಾ ಗರ್ಭ ನಿಲ್ಲಲಿಕ್ಕೆ ಕೆಲವು ಸತಿ ಉಪದ್ರವ ಮಾಡ್ತದೆ. 10% ಇದು ಹಾಕಲಿಕ್ಕೆ ಸಾಧ್ಯತೆ ಉಂಟು, ಹಾಕಿದರೆ ಏನು ತೊಂದರೆ ಇಲ್ಲ, 10% ಒಳಗೆ ಹಾಕ್ಬೋದು ಹತ್ತಿ ಹಿಂಡಿಯನ್ನು. ಯಾವುದೇ ಇರಲಿ, ಒಟ್ಟಾರೆಯಾಗಿ ಈ ಎಣ್ಣೆ ತೆಗೆದಂಥ ಹಿಂಡಿಗಳು 18% ಹಾಕಿಕೊಂಡು ಮತ್ತೆ 2% ಉಳಿತದೆ ಅಂತ ಹೇಳಿದರೆ, 50% ಏಕದಳ ಧಾನ್ಯ, 30% ಬೂಸಗಳು ಅಥವಾ ಈ ಹೊರಗಿನ ಸಿಪ್ಪೆಯ ಅಂಶ, ಮತ್ತು 18% ಎಣ್ಣೆ ತೆಗೆದಂಥ ಹಿಂಡಿ, ಮತ್ತು ಈ 2% ಒಂದೋ ಮಿನರಲ್ ಮಿಕ್ಸ್ಚರ್. ಮಿನರಲ್ ಮಿಕ್ಸ್ಚರ್ ಅಂತ ಹೇಳಿದರೆ ಲವಣ ಮಿಶ್ರಣ ಅಂತ ಹೇಳಿ ಸಿಗ್ತದೆ ಅದು, ಅಥವಾ 1% ಲವಣ ಮಿಶ್ರಣ ಮತ್ತು 1% ಉಪ್ಪನ್ನು ಹಾಕಿಕೊಂಡು ಭಾಳ ಸುಲಭವಾಗಿ ನಾವು ಜಾನುವಾರುಗೆ ನಮ್ಮ ಹಿಂಡಿಯನ್ನು ಮನೆಯಲ್ಲಿ ತಯಾರು ಮಾಡಿಕೊಳ್ಬೋದು. ಎಲ್ಲವೂ ಹುಡಿಯಾಗಿರಬೇಕಾದ್ರೆ ಬಹಳ ಮುಖ್ಯ. ಯಾಕಂತ ಹೇಳಿದರೆ ಇದು ಹತ್ತಿ ಹಿಂಡಿ ಅಥವಾ ನೆಲಗಡಲೆ ಹಿಂಡಿ ಎಲ್ಲ ಪಲ್ಲೆ ಪಲ್ಲೆ ಇರ್ತದೆ, ಅದನ್ನು ಹುಡಿ ಮಾಡಿಕೊಳ್ಬೇಕು ಒಂದು. ಅಥವಾ ಸರಿಯಾಗಿ ಮಿಶ್ರ ಆಗುವಾಗೆ ಅದನ್ನು ನೀರಿನಲ್ಲಿ ನೆನೆ ಹಾಕಿಬಿಟ್ಟು ಓವರ್ ನೈಟ್ ಅಂದರೆ ಈಗ ಬೆಳಿಗ್ಗೆ ಕುಡಿದಿಟ್ಟೆ ಹಿಂದಿನ ದಿವಸ ಸಾಯಂಕಾಲ ನೀರಲ್ಲಿ ಹಾಕಿ ಅದನ್ನು ಮಿಶ್ರ ಮಾಡಬೇಕು. ಮತ್ತು ಬಾಕಿ ಉಳಿದಾಗೆ ಹಿಂಡಿಯನ್ನು ಹುಡಿ ಹುಡಿಯಾಗಿ ಕೊಡಬೇಕು. ಅಥವಾ ನಾವೀಗ ರೆಡಿಮೇಡ್ ಆದಂಥ ಅಥವಾ ನಮಗೆ ತಯಾರಿ ಇರುವಂಥ ಇದು ಮಾರುಕಟ್ಟೆಯಿಂದ ಅಥವಾ ಹಾಲಿನ ಡೈರಿಗಳಿಂದ ಹಿಂಡಿ ನಾವು ತಂದು ಕೊಡ್ತೇವೆ ಅಂತ ಹೇಳಿದರೆ ಒಂದು ನಮ್ಮನೆಯದು ಪ್ಯಾಲೆಟ್ ರೂಪದಲ್ಲಿ ಇರ್ತದೆ. ಲೋಕಲ್ ಅಥವಾ ನಮ್ಮ ಈ ಆಡು ಭಾಷೆಯಲ್ಲಿ ಪಿಟ್ಟೆ ಪುಂಡಿ ಅಂತ ಹೇಳ್ತಾರೆ, ಪಿಟ್ಟೆ ಹಿಂಡಿ ಅಂತ ಹೇಳ್ತಾರೆ. ಆ ಪ್ಯಾಲೆಟನ್ನು ನಮ್ಮ ರೈತರು ಏನು ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಒಂದು ನಾಳೆ ಬೆಳಿಗ್ಗೆ ಕೊಡುವಂಥದ್ರೆ ಇವತ್ತು ರಾತ್ರಿ ಬಾಲ್ದಿಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಸರಿ ನೀರು ಹಾಕಿ ಬಾಲ್ದಿಗೆ ನೀರು ತುಂಬಿಸಿ ಇಡ್ತಾರೆ. ನಾಳೆ ಬೆಳಿಗ್ಗೆ ಅದು ಏನು ಮಾಡ್ತದೆ ಅಂದರೆ ಅದೊಂದು ನಮ್ಮನೆ ಒಂದು ದ್ರವ ರೂಪದಲ್ಲಿರ್ತದೆ, ಒಂದು ನಮ್ಮನೆ ಸ್ವಲ್ಪ ಮಂದದ ಪಾಯಸದಾಗಿರ್ತದೆ, ಬರುವಂಥ ಹೀರಿ ಕುಡಿತದೆ. ಬರ ಸುಲಭದಲ್ಲಿ ಕುಡಿಲಿಕ್ಕೆ ಆಗ್ತದೆ ಜಾನುವಾರಿಗೆ. ಜಾನುವಾರಿಗೆ ಕಷ್ಟ ಆಗೋದು ಬೇಡ ಅಂತ ಪಾಪ ಇವನಿಗೆ ರೈತನಿಗೆ ಒಂದು ಕಾಳಜಿ ಜಾನುವಾರಿನ ಬಗ್ಗೆ. ಆದರೆ ಅದನ್ನು ಪ್ಯಾಲೆಟ್ ಮಾಡಲಿಕ್ಕೆ ಎಷ್ಟು ಶ್ರಮ ತಗೊಂಡಿದ್ದಾರೆ ಕಂಪೆನಿಯಿಂದ ಅಂತ ಹೇಳುವಂಥದ್ದು ಮುಖ್ಯ. ಈ ಪ್ಯಾಲೆಟ್ ಅಥವಾ ಈ ಪಿಟ್ಟೆ ಹಿಂಡಿಯನ್ನು ಮಾಡುವಂಥದ್ದು ಎಲ್ಲ ಈಗ ನನಗೇನು ಹೇಳಿದೆ ಹಿಂಡಿಗಳು ಅಥವಾ ಏಕದಳ ಧಾನ್ಯ ದ್ವಿದಳ ಧಾನ್ಯ ಎಲ್ಲವನ್ನು ಮೆಷಿನ್ನಲ್ಲಿ ಪುಡಿ ಮಾಡಿಬಿಟ್ಟು ಅದಕ್ಕೆ ಕಾಕಂಬಿಯನ್ನು ಬೆರೆಸಿ, ಕಾಕಂಬಿ ಅಂತ ಹೇಳಿದರೆ ಬೆಲ್ಲದ ಅಥವಾ ಸಕ್ಕರೆ ಕಂಪೆನಿಯ ಒಂದು ತ್ಯಾಜ್ಯ ಏನುಂಟು ಕಾಕಂಬಿಯನ್ನು ಬೆರೆಸಿ, ಅದು ಒಂದು ರುಚಿಯ ದೃಷ್ಟಿಯಿಂದ ಇರ್ಬೋದು ಅಥವಾ ಅಂಟು ಬರಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇರ್ಬೋದು, ಬೆರೆಸಿ ಅದನ್ನು ಯಾವ ರೀತಿ ನಾವು ಶಾವಿಗೆ ಅವನ್ನು ಯಾವ ರೀತಿ ಒತ್ತುತ್ತಾರೆ ಅದೇ ರೀತಿಯಲ್ಲಿ ಮೆಷಿನಲ್ಲಿ ಒತ್ತಿಬಿಟ್ಟು ಈ ಪಿಟ್ಟೆಯನ್ನು ಅಥವಾ ಈ ಪ್ಯಾಲೆಟನ್ನು ಮಾಡೋದು. ಮಾಡೋ ಉದ್ದೇಶ ಏನು ಅಂತ ಹೇಳಿದರೆ ಜಾನುವಾರುಗಳಿಗೆ ಅದೇ ಪ್ಯಾಲೆಟಾಗಿ ಪಿಟ್ಟೆಯಾಗಿ ಕೊಡಬೇಕು. ಜಾನುವಾರುಗಳು ಅದನ್ನು ಜಗಿದು ನುಂಗಬೇಕು. ಜಗಿದು ನುಂಗಬೇಕು ಯಾಕೆ ಅಂತ ಹೇಳಿದರೆ ಜಗಿದು ನುಂಗುವಾಗ ಜಾಸ್ತಿ ಜೊಲ್ಲು ರಸ ಉತ್ಪತ್ತಿ ಆಗ್ತದೆ. ಜೊಲ್ಲು ರಸ ಉತ್ಪತ್ತಿಯಾಗಿಬಿಟ್ಟು ಹೊಟ್ಟೆಗೆ ಸೇರ್ತದೆ. ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣ ಅಂತ ಹೇಳುವಂಥದ್ದು ಬಾಯಿಂದಲೇ ಶುರು ಆಗ್ತದೆ, ಬಾಯಿಯಿಂದ ಶುರು ಆಗೋದು. ಒಂದು ಹಲ್ಲಿನಲ್ಲಿ ಜಗಿಯುವ ಮೂಲಕ ಜೀರ್ಣ ಶುರು ಆಗ್ತದೆ. ಎರಡನೇದಾಗಿ ಜೊಲ್ಲಿನಲ್ಲಿರುವಂಥ ಲಾರಾ ರಸದಲ್ಲಿ ಯಥೇಚ್ಛವಾಗಿ ಕಿಣ್ವಗಳು ಇರ್ತದೆ ಮತ್ತು ಅದೊಂದು ಬಫರಿಂಗ್ ಏಜೆಂಟ್ ಅಂದರೆ ಹೊಟ್ಟೆಯಲ್ಲಿ ಅಸಿಡಿಟಿ ಆಗದ ಹಾಗೆ ಜೀರ್ಣಕ್ಕೆ ಹೆಚ್ಚು ಸಹಕಾರಿ ಆಗುವಂಥ ಅಂಶಗಳು ಅದರಲ್ಲಿರ್ತದೆ. ಆ ದೃಷ್ಟಿಯಿಂದ ಜೊಲ್ಲು ಉತ್ಪತ್ತಿ ಆಗುವಂಥದ್ದು. ಈ ಜೊಲ್ಲು ಹೆಚ್ಚು ಹೊಟ್ಟೆಗೆ ಸೇರಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪಿಟ್ಟೆಯನ್ನು ಅಥವಾ ಪ್ಯಾಲೆಟನ್ನು ತಯಾರು ಮಾಡ್ತಾರೆ. ಅದನ್ನು ಜಗದೇ ನುಂಗಬೇಕು. ಅಥವಾ ಮನೆಯಲ್ಲಿ ಮಾಡಿಕೊಡುವಂಥ ಪಶು ಆಹಾರ ಆದರೆ ಆದಷ್ಟು ಅದನ್ನು ಹುಡಿ ಹುಡಿಯಾಗಿ ಕೊಡಬೇಕು. ಹುಡಿ ಹುಡಿಯಾಗಿ ಆಗೋದಾಗ ನೆಕ್ಕಿ ಜಗದು ನಿಧಾನಕ್ಕೆ ಅದು ತಿಂದಾಗ ಹೆಚ್ಚು ಜೀರ್ಣ ಬರ್ತದೆ, ಹೆಚ್ಚು ಅಲ್ಲಿರುವಂಥ ಸತ್ವಗಳು ಶರೀರಕ್ಕೆ ಪೋಷಣೆಗೆ ಸಿಗ್ತದೆ. ಇದರ ಜೊತೆಗೆ ಈಗ ಬೇಸಿಗೆ ಕಾಲ ಆದ್ದರಿಂದ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಸಂಕಷ್ಟ, ಮನುಷ್ಯರಿಗೂ ಕೂಡ, ಹಾಗೆ ಜಾನುವಾರುಗಳು ಕೂಡ ಈ ಬೇಸಿಗೆಯಿಂದ ತೊಂದರೆಗಳು ಬರುವಂಥದ್ದುಂಟಾ ಹೇಗೆ? ಹೌದು, ಖಂಡಿತ. ಇದು ಹೀಟ್ ಸ್ಟ್ರೆಸ್ ಅಂತ ಅಥವಾ ಈ ಶಾಖದ ಒತ್ತಡ ಅಂತ ಹೇಳುವಂಥದ್ದು ನಮಗೆ ಯಾವ ರೀತಿ ಬಿಸಿಲಲ್ಲಿ ಹೋಗುವಾಗ ಕಷ್ಟ ಆಗ್ತದೆ ಅದೇ ರೀತಿ ಜಾನುವಾರುಗಳಿಗೆ ಕೂಡ ಆಗ್ತದೆ ಅಥವಾ ನಮಗಿಂತ ಹೆಚ್ಚೇ ಆಗ್ತದೆ ಅಂತೇಳಿ ಹೇಳ್ಬೋದು. ಒಂದು ಸಣ್ಣ ಕರುಗಳಲ್ಲಿ ಕೂಡ ಅದನ್ನು ನಾವು ಕಾಣಬಹುದು. ಸಾಮಾನ್ಯ ಈ ಏಪ್ರಿಲು ಮೇ ಜೂನ್ ಈಗ ಈ ಮಳೆಗಾಲದ ಸರಿಯಾದಂಥ ಮಳೆಗಾಲ ಶುರುವಾಗಲ್ಲಿವರೆಗೆ ಈ ಸಂದರ್ಭದಲ್ಲಿ ಹುಟ್ಟಿದಂಥ ಕರುಗಳಿಗೆ ಸಾಮಾನ್ಯ ಒಂದು 4-5 ದಿವಸ ಆಗುವಾಗ ಬೆಳಿಗ್ಗೆ 9 ಗಂಟೆಯ ಮೇಲೆ ಎದುಸಿರು ಬಿಡಲಿಕ್ಕೆ ಶುರುವಾಗ್ತದೆ. ಮಧ್ಯಾಹ್ನ ಸ್ವಲ್ಪ ಜಾಸ್ತಿ ಆಗ್ತದೆ, ಸಾಯಂಕಾಲ ಇನ್ನಷ್ಟು ಜಾಸ್ತಿ ಆಗ್ತದೆ. ರಾತ್ರಿ 8 ಗಂಟೆ ಹೊತ್ತಿಗೆ ಎಲ್ಲ ಆಗುವಾಗ ಕರು ಅಡ್ಡ ಬಿದ್ದು ಬಾಯಿ ತೆರೆದು ನಾಲಿಗೆ ಹೊರಗೆ ಹಾಕಿ ಸೇಂಕುವಷ್ಟು ಕೆಲವು ಕರುಗಳಿಗೆ, ಎಲ್ಲ ಕರುಗಳಿಗೆ ಜನರಲೈಸ್ ಆಗಿ ಮಾಡಿ ಹೇಳುವಂಥದ್ದಲ್ಲ, ಕೆಲವು ಕರುಗಳಿಗೆ ಅಷ್ಟು ಶಾಖದ ಒತ್ತಡ ಆಗ್ತದೆ. ಇದಕ್ಕೆ ಏನು ಕಾರಣ ಅಂತ ಹೇಳಿದರೆ ಈ ಸಣ್ಣ ಕರುಗಳಿಗೆ ಈ ನಮ್ಮ ವಾತಾವರಣಕ್ಕೆ ಅಂದರೆ ಎಲ್ಲ ಬಿಸಿರಕ್ತ ಪ್ರಾಣಿಗಳು ವಾತಾವರಣದ ಉಷ್ಣಾಂಶ ಏರುವಾಗ ದೇಹದ ಉಷ್ಣಾಂಶವನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಒಂದು ಹೈಪೋಥಾಲಮಸ್ ಅಂತ ಹೇಳುವಂಥ ಒಂದು ಭಾಗ ಮೆದುಳಿನಲ್ಲಿ ಇನ್ನೂ ಬೆಳವಣಿಗೆ ಆಗಬೇಕಷ್ಟೇ ಅಂತ 10-20 ದಿವಸವರೆಗೆ ತಗೊಳ್ತದೆ. ಅಲ್ಲಿವರೆಗೆ ನಾವು ಸ್ವಲ್ಪ ಈ ಇದು ಶಾಖದ ಒತ್ತಡ ಕರುಗಳಿಗೆ ತಾಗದ ಹಾಗೆ ನಾವು ನೋಡಿಕೊಳ್ಬೇಕು. ಹೇಗೆ ಅಂತ ಹೇಳಿದರೆ ಒಂದು ತಂಪಾದ ವಾತಾವರಣವನ್ನು ಕೊಡುವಂಥದ್ದು. ನಾನು ಆಗ ಶುರುವಿನಲ್ಲಿ ಹೇಳಿದಾಗೆ ನಮ್ಮ ಹಟ್ಟಿ ಒಂದು 4 ಕಂಬದಲ್ಲಿ ಒಂದು ಛಾವಣಿ ಇದ್ದರೆ ಸಾಕು ಬಿಸಿಲು ಮಳೆಯಿಂದ ರಕ್ಷಣೆಗೋಸ್ಕರ, ಮತ್ತು ಬೇರೆ ನಾಯಿ ಬೆಕ್ಕು ಇತ್ಯಾದಿಗಳು ಹಟ್ಟಿಯ ಒಳಗೆ ಬಾರದಾಗೆ ಒಂದು 2 ಫೀಟಿನಷ್ಟು ಸುತ್ತಲೂ ಗೋಡೆ ಇದ್ದರೆ ಅಷ್ಟು ಸಾಕಾಗ್ತದೆ ಹಟ್ಟಿಯ ಮಟ್ಟಿಗೆ. ಅಷ್ಟು ಇದ್ದರೆ ಯಥೇಚ್ಛವಾಗಿ ಗಾಳಿ ಹಟ್ಟಿಯ ಒಳಗೆ ಬರ್ತಾ ಇರ್ತದೆ. ಒಂದು ಈ ಹೀಟ್ ಸ್ಟ್ರೆಸ್ಸಿಗೆ ಅಥವಾ ಶಾಖದ ಒತ್ತಡ ಜಾಸ್ತಿ ಆದಂತಹ ಕರುಗಳಿಗೆ ಒಂದು ಹೆಚ್ಚಿನ ಗಾಳಿ ಒದಗಿಸುವಂಥದ್ದು, ಬೇಕಾದರೆ ಫ್ಯಾನು ಸಹಾಯವನ್ನು ತಗೊಳ್ಳುವಂಥದ್ದು, ಸೀಲಿಂಗ್ ಫ್ಯಾನ್ ಇರ್ಬೋದು ಅಥವಾ ಸೀಲಿಂಗ್ ಫ್ಯಾನ್ನ ವ್ಯವಸ್ಥೆ ಇಲ್ಲದಿದ್ದಲ್ಲಿ ಟೇಬಲ್ ಫ್ಯಾನನ್ನು ಕರು ಇರುವಲ್ಲಿಗೆ ಕೊಡೋಗುವಂಥದ್ದು ಅಥವಾ ಫ್ಯಾನ್ ಇರುವಲ್ಲಿಗೆ ಕರುವನ್ನು ಕೊಂಡೋಗುವಂಥದ್ದು ಯಾವುದು ಆಗ್ತದೆ ಮಾಡುವಂಥದ್ದು. ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಈ ಒದ್ದೆ ಒಂದು ಬಟ್ಟೆ ಅಥವಾ ಒಂದು ಗೋಣಿ ಚೀಲವನ್ನು ಒದ್ದೆ ಮಾಡಿಬಿಟ್ಟು ಕರುವಿನ ಮೇಲೆ ಹಾಕುವಂಥದ್ದು, ಅಥವಾ ನೀರನ್ನೇ ಸ್ವಲ್ಪ ಹಾಕುವಂಥದ್ದು. ಹಟ್ಟಿಯಲ್ಲಿ ತುಂಬ ನೀರು ತುಂಬಿ ಪಸೆ ಪಸೆ ಇದ್ದಾಗ ಅಥವಾ ತೇವಾಂಶ ಜಾಸ್ತಿ ಉಂಟು ಅಂತ ಹೇಳಿದರೆ, ಹೆಚ್ಚಿನ ನೀರು ಕೊಟ್ಟಾಗ ಮತ್ತಷ್ಟು ಈ ಹೀಟ್ ಸೆಸ್ಸಿನ ಎಫೆಕ್ಟ್ ಜಾಸ್ತಿ ಆಗ್ತದೆ ಅಥವಾ ತೊಂದರೆ ಜಾಸ್ತಿ ಆಗ್ತದೆ. ಹಟ್ಟಿಯೆಲ್ಲ ಡ್ರೈ ಇದ್ದರೆ ಅಥವಾ ತುಂಬ ಒಣ ಅಂಶ ಉಂಟು ಅಂತ ಹೇಳಿ ಆದರೆ, ಆವಾಗ ಈ ಕರುವಿಗೆ ನೀರು ಹಾಕಿದರೆ ಪ್ರಯೋಜನ ಆಗ್ತದೆ. ತಂಪಾದಂಥ ಪ್ರದೇಶದಲ್ಲಿ ಕರುವನ್ನು ಕಟ್ಟೋದು ಇದರಿಂದ ತುಂಬ ಸಹಾಯ ಆಗ್ತದೆ. ಬರೀ ಕರುಗಳಿಗೆ ಅಂತ ಹೇಳಿ ಅಲ್ಲ, ಬೆಳೆದ ಜಾನುವಾರುಗಳಿಗೆ ಕೂಡ ಈ ಶಾಖದ ಒಂದು ಒತ್ತಡದ ತೊಂದರೆಗಳು ನಮಗೆ ಕಾಣ್ತದೆ. ಏನು ತೊಂದರೆಗಳು ಇರ್ತವೆ? ಹಾಂ, ಬೆಳೆದಂತಹ ಜಾನುವಾರುಗಳಲ್ಲಿ ಅದು ಗಬ್ಬದ ಜಾನುವಾರುಗಳು, ಗಬ್ಬದಕ್ಕಿಂತ ಜಾಸ್ತಿಯಾಗಿ ಹೆಚ್ಚಾಗಿ ಹಾಲು ಕರೆಯುವಂಥ ಜಾನುವಾರುಗಳಲ್ಲಿ ಅಥವಾ ಗಬ್ಬ ಮತ್ತು ಹಾಲು ಕರೆಯುವಂಥದ್ದು ಎರಡೂ ಇರುವಂತಹ ಜಾನುವಾರುಗಳಲ್ಲಿ ಜಾಸ್ತಿ ಇರುವಂಥದ್ದು. ಯಾಕಂತ ಹೇಳಿದರೆ ಈ BMR ಅಂತ ಹೇಳುವಂಥದ್ದು ಅಥವಾ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೇವೆ, ಅಥವಾ ಚಯಾಪಚಯ ಪ್ರಕ್ರಿಯೆ ಶರೀರದಲ್ಲಿ ಆಗುವಾಗ ಹೆಚ್ಚಿನ ಒಂದು ಶಾಖದ ಉತ್ಪತ್ತಿ ಆಗ್ತದೆ ಶರೀರದಲ್ಲಿ. ಈ ಶಾಖವನ್ನು ಸರಿಯಾಗಿ ವಾತಾವರಣಕ್ಕೆ ಅದು ಬಿಟ್ಟುಕೊಡಬೇಕಾಗ್ತದೆ ಅಥವಾ ಹೋಗಬೇಕಾಗ್ತದೆ ವಾತಾವರಣಕ್ಕೆ. ಇಲ್ಲದಿದ್ದರೆ ಬಾಡಿ ಟೆಂಪ್ರೇಚರ್ ಅಥವಾ ದೇಹದ ಉಷ್ಣಾಂಶ ಹೆಚ್ಚಾದಾಗ ಜಾನುವಾರುಗಳಿಗೆ ಅದನ್ನು ತಡ್ಕೊಳ್ಳೋದು ಕಷ್ಟ ಆಗ್ತದೆ. ಬಾಯಿ ಒಡೆದು ಬಾಯಿಯ ಮೂಲಕ ತುಂಬ ಇದು ಎದುಸಿರು ಬಿಡ್ತವೆ, ನಾಲಿಗೆನ ಹೊರಗೆ ಹಾಕಿ ಉಸಿರು ಬಿಡ್ತವೆ, ಮೂಗಿನಲ್ಲಿ ಸೋರ್ಬೋದು ಮೂಗಿನಲ್ಲಿ, ಮತ್ತು ಬಾಯಿಯಿಂದ ಜೊಲ್ಲು ಸೋರ್ಬೋದು, ಮತ್ತು ಇಳುವರಿ ಕಮ್ಮಿ ಆಗ್ತದೆ. ಇನ್ನೂ ಹೆಚ್ಚಿನ ತೊಂದರೆಗಳು ಕೆಲವು ಸಲ ಹೀಟ್ ಸ್ಟ್ರೋಕು ಅಂದ ಆಗ್ತದೆ, ಅಡ್ಡ ಬೀಳುವಂಥದ್ದು, ಹೇಳಲಿಕ್ಕೆ ಕಷ್ಟ ಆಗುವಂಥದ್ದು, ಇಂಥದ್ದು ಆಗ್ಬೋದು, ಬಹಳ ಕಡಿಮೆ ಪ್ರಮಾಣದಲ್ಲಿ ಆಗುವಂಥದ್ದು. ಆದರೆ ಸಾಮಾನ್ಯಕ್ಕೆ ಏನು ಅಂತ ಹೇಳಿದರೆ, ಇಷ್ಟು ಆದಾಗ ಬಾಯಿಗೆ ಇದು ಒಡೆದು ಸೆಂಕ್ಲಿಕ್ಕೆ ಶುರು ಮಾಡಿ ಜೊಲ್ಲು ಗಿಲ್ಲು ಸುರಿಸಿಕೊಂಡು ಮೂಗಲಿ ಶುರು ಮಾಡಿದಾಗ ಸಾಮಾನ್ಯಕ್ಕೆ ರೈತರು ಏನಾದರೂ ಒಂದು ಮುಂಜಾಗ್ರತಾ ಕ್ರಮ ಅಥವಾ ಅದಕ್ಕೆ ವೈದ್ಯರನ್ನು ಇರಲಿ ಅಥವಾ ಅದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ಅಥವಾ ಆ ವಿಷಯದಲ್ಲಿ ನುರಿತವರು ಯಾರಿದ್ದಾರೆ ಅವರ ಮಾರ್ಗದರ್ಶನ ತೆಗೆಕೊಂಡು ಸಾಮಾನ್ಯಕ್ಕೆ ಹತೋಟಿ ಕ್ರಮವನ್ನು ತೆಗೆಕೊಳ್ತಾರೆ. ಆ ಮೂಲಕ ಶಮನ ಸಾಮಾನ್ಯಕ್ಕೆ ಆಗ್ತದೆ. ಆದರೆ ಈ ಶಾಖದ ಒತ್ತಡ ಜಾಸ್ತಿಯಾಗಿ ಆಗದೇ ಇರುವಂಥ ಒಂದು ವ್ಯವಸ್ಥೆಯನ್ನು ನಾವು ರೂಢಿಸಿಕೊಳ್ಳುವಂಥದ್ದು ಬಹಳ ಬಹಳ ಒಳ್ಳೆಯದು. ಹೇಗೆ ಅದು? ಒಂದನೇದಾಗಿ, ಶಾಖದ ಎಫೆಕ್ಟು ಜಾನುವಾರುಗಳಿಗೆ ಜಾಸ್ತಿ ಬೀಳದ ಹಾಗೆ ಮಾಡುವಂಥದ್ದು. ನಾವೀಗ ಆಧುನಿಕ ಕ್ರಮದಲ್ಲಿ ಈಗ ಹಟ್ಟಿಯನ್ನು ಕಟ್ಟುವಾಗ, ಕೊಟ್ಟಿಗೆ ಕಟ್ಟುವಾಗ ಸಾಮಾನ್ಯಕ್ಕೆ ಸುಲಭದಲ್ಲಿ ಆಗ್ತದೆ ಮತ್ತು ಕಾಸ್ಟ್ ಎಫೆಕ್ಟಿವ್ ಅಥವಾ ಕಡಿಮೆ ವೆಚ್ಚದಲ್ಲಿ ಆಗ್ತದೆ ಅಂತ ಹೇಳ್ಕೊಂಡು ಶೀಟನ್ನು ಹಾಕ್ತೇವೆ. ಅದು ಒಂದು ಕಬ್ಬಿಣದ ಶೀಟ್ ಇರ್ಬೋದು ಅಥವಾ ನಮ್ಮ ಆಸ್ಬೆಸ್ಟಾಸ್ ಶೀಟ್ ಇರ್ಬೋದು. ಶೀಟ್ ನೆರಳನ್ನು ಖಂಡಿತವಾಗಿ ಒದಗಿಸ್ತದೆ, ಆದರೆ ಅದರೊಟ್ಟಿಗೆ ಉಚಿತವಾಗಿ ಬಿಸಿಯನ್ನು ಕೂಡ ಒದಗಿಸ್ತದೆ. ಯಾಕೆ ಹೇಗೆ ಅಂತ ಹೇಳಿದರೆ, ಬಿಸಿಲಿಗೆ ಅದು ಶೀಟ್ ಬಿಸಿಯಾದಾಗ ಅದರ ಕೆಳಗಿನ ಗಾಳಿ ನಾವು ಹಟ್ಟಿಯಲ್ಲಿ ನಿಂತಾಗಲೂ ಕೂಡ ನಮಗೆ ಒಂದು ನಮ್ಮನೆ ಉರಿಯ ಬೆಂಕಿ ಹತ್ತಿರ ನಿಂತಂಥ ಒಂದು ಅನುಭವವನ್ನು ನಮಗೆ ಕೊಡುವಷ್ಟು ಕೂಡ ಬಿಸಿಯ ರೇಡಿಯೇಷನ್ನ ಮುಖಾಂತರ ಅದು ಶಾಖವನ್ನು ಕೆಳಗೆ ಬಿಟ್ಟು ಕೊಡ್ತದೆ. ಅದಕ್ಕೆ ಈ ಶೀಟ್ ಬಿಸಿಯಾಗದ ಹಾಗೆ ನಾವು ಮಾಡಬೇಕು. ಶೀಟ್ ಬಿಸಿಯಾಗದೆ ಮಾಡಬೇಕು ಅಂತ ಹೇಳಿದರೆ ಶೀಟನ್ನು ಮೇಲಿನಿಂದ ಕವರ್ ಮಾಡಬೇಕು. ಕವರ್ ಮಾಡಬೇಕು ಅಂತ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಶೀಟಿಗೆ ಅಡಿಯಿಂದ ಅದು ಬಿಸಿ ಕೆಳಗೆ ಬರಬಾರ್ದು ಅಂತ ಹೇಳಿಕೊಂಡು ಶೇಡ್ ನೆಟ್ಟನ್ನು ಅಡಿಯಿಂದ ಕಟ್ಟಿಬಿಡ್ತಾರೆ. ಖಂಡಿತವಾಗಿಯೂ ತಪ್ಪು. ತಪ್ಪು ಅಂತ ಹೇಳಿದರೆ ತಪ್ಪು ಅಂತ ಹೇಳಿ ಎಲ್ಲ ಉಪಯೋಗ ಇಲ್ಲ ಕಟ್ಟಿದ್ದರಿಂದಾಗಿ. ಶೇಡ್ ನೆಟ್ಟನ್ನು ಅಡಿಯಿಂದ ಕಟ್ಟಿದರೆ ಏನಾಗ್ತದೆ ಅಂದರೆ, ಇದು ಗಾಳಿಯೇ ಬಿಸಿಯಾಗುವಾಗ ಶೇಡ್ ನೆಟ್ ಕೂಡ ಸ್ವಲ್ಪ ಮಟ್ಟಿಗೆ ಬಿಸಿಯಾಗ್ತದೆ ಮತ್ತು ಕೆಳಗಿರುವ ಗಾಳಿಯೆಲ್ಲ ಬಿಸಿಯಾಗ್ತದೆ. ನಿಜವಾಗಿ ಏನು ಮಾಡಬೇಕು ಅಂತ ಹೇಳಿದರೆ, ಒಂದು ಶೇಡ್ ನೆಟ್ ಕಟ್ಟೋದಿದ್ದರೆ ಮಾಡಿನಿಂದ ಮೇಲೆ ಕಟ್ಟಬೇಕು, ಮಾಡಿಗೆ ನೆರಳಾಗುವಾಗಿ ಕಟ್ಟಬೇಕು ಶೀಟಿಗೆ ಬಿಸಿಯಾಗದ ಹಾಗೆ. ಅಲ್ಲದಿದ್ದರೆ ಸೋಗೆ ಅಥವಾ ಮಡಲು ಏನಾದರೂ ಮೇಲೆ ಅಥವಾ ಬೈಹುಲ್ಲು ಏನಾದರೂ ಈ ಶೀಟಿನಿಂದ ಮೇಲೆ ಹಾಕಬೇಕು, ಮತ್ತು ಸಾಧ್ಯ ಇದ್ದರೆ ಸ್ವಲ್ಪ ಮಟ್ಟಿಗೆ ಅದರಲ್ಲಿ ಮೈಕ್ರೋಜೆಟ್ಗಳನ್ನು ಅಥವಾ ಸಣ್ಣ ಮಟ್ಟಿಗೆ ನೀರಿಗೆ ಸ್ಪ್ರಿಂಕಲ್ ಮಾಡುವ ಹಾಗೆ ಅಥವಾ ನೀರಿನ ತುಂತುರು ಹಾಗೆ ನೀರು ಮಾಡಿನ ಮೇಲೆ ಬೀಳುವ ಹಾಗೆ ಏನಾದರೂ ವ್ಯವಸ್ಥೆ ಮಾಡಿದರೆ, ಈ ನೀರಿನ ಪಸೆ ಆರುವ ಮೂಲಕ ಬಿಸಿಲಿಗೆ ಇದು ಛಾವಣಿ ತಂಪಾಗ್ತದೆ, ತನ್ಮೂಲಕ ಈ ಒಳಗೆ ಹಟ್ಟಿಯ ಒಳಗೆ ಹೀಟ್ ಕಮ್ಮಿ ಆಗ್ತದೆ. ಮತ್ತು ಫ್ಯಾನ್ ಹಾಕ್ಬೋದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾದ್ದು ಅಂತ ಹೇಳಿದರೆ, ಹಟ್ಟಿಯ ನಾಲ್ಕು ಕಡೆಯ ಗೋಡೆ ಕವರ್ ಆಗಿರದೇ ಇರಬೇಕಾದ ಮುಖ್ಯ. ಮತ್ತು ಹಟ್ಟಿಯ ಒಳಗೆ ಆದಷ್ಟು ಬಿಸಿಲು ಬೀಳದ ಹಾಗೆ ನೋಡಿಕೊಳ್ಬೇಕು. ಏನು ಜಾನುವಾರು ಕೊಠಡಿ ಅಥವಾ ಕೊಟ್ಟಿಗೆ ಏನುಂಟು, ಈ ಹಟ್ಟಿಯ ಒಳಗೆ ಹೆಚ್ಚು ಪಸೆ ನಿಲ್ಲದ ಹಾಗೆ. ಯಾಕಂತ ಹೇಳಿದರೆ ತೇವಾಂಶ ಹೆಚ್ಚಿದ್ದ ಕೂಡಲೇ ಈ ಶಾಖದ ಒಂದು ಎಫೆಕ್ಟ್ ಅಥವಾ ಒಂದು ಪರಿಣಾಮ ಮಲ್ಟಿಪ್ಲೈ ಆಗ್ತದೆ ಅಥವಾ ದ್ವಿಗುಣ ಆಗ್ತದೆ. ಹಾಗಾಗಿ ತೇವಾಂಶ ಕಡಿಮೆ ಇರುವ ಹಾಗೆ, ಆದಷ್ಟು ಒಣ ನೆಲ ಇರುವ ಹಾಗೆ ನೋಡಿಕೊಳ್ಬೇಕು. ಜಾನುವಾರನ್ನು ದಿನಕ್ಕೆ ಒಂದು ಸಲ ಅಥವಾ ಎರಡು ಸಲ ತೊಳೆಯುವಂಥದ್ದು, ಮತ್ತು ಬಾಕಿ ಸಮಯದಲ್ಲಿ ಹಟ್ಟಿಯಲ್ಲಿ ಪಸೆ ಇಲ್ಲದಾಗೆ ತೇವಾಂಶ ಇಲ್ಲದಾಗೆ ನೋಡುವಂಥದ್ದು. ಮೂರನೇದಾಗಿ, ಜಾನುವಾರನ ಸ್ವಲ್ಪ ಓಡಾಡಲಿಕ್ಕೆ ಹೊರಗೆ ಬಿಡುವಂಥದ್ದು ಸ್ವಲ್ಪ ಬಹಳ ಒಳ್ಳೆಯದು. ಒಂದು, ಒತ್ತಡವನ್ನು ನಿಭಾಯಿಸುವಂಥ ದೃಷ್ಟಿಯಿಂದ; ಎರಡು, ಹಾಲಿನ ಗುಣಮಟ್ಟ ಸುಧಾರಿಸುವಂಥ ದೃಷ್ಟಿಯಿಂದ; ಮತ್ತು ಜಾನುವಾರು ಆರೋಗ್ಯದ ದೃಷ್ಟಿಯಿಂದ, ಅದು ಗೊರಸಿನ ಆರೋಗ್ಯ ಇರ್ಬೋದು ಅಥವಾ ಒಟ್ಟಾರೆಯಾಗಿ ಜಾನುವಾರಿನ ಆರೋಗ್ಯ ಇರ್ಬೋದು, ಎಲ್ಲ ದೃಷ್ಟಿಯಿಂದ ಕೂಡ ಹೊರಗೆ ಬಿಡುವಂಥದ್ದು ಬಹಳ ಬಹಳ ಮುಖ್ಯ. ಪಸೆ ನಿಂತ ಕೂಡಲೇ, ತೇವಾಂಶ ನಿಂತ ಕೂಡಲೇ ಒಂದು ಈಗಾಗಲೇ ಹೇಳಿದಾಗೆ ಶಾಖದ ಒತ್ತಡವೂ ಒಂದು, ಮತ್ತು ಎರಡನೇದಾಗಿ ಅವಳಿನ ಜಾನುವಾರಿನ ಏನು ಗೊರಸು ಏನು ಉಂಟು ಈ ಕಾಲಿನಲ್ಲಿ, ಅದರ ಗೊರಸಿನ ಆರೋಗ್ಯಕ್ಕೂ ಕೂಡ ಅಷ್ಟು ಒಳ್ಳೆಯದಲ್ಲ. ಯಾಕಂತ ಹೇಳಿದರೆ ಗೊರಸು ಮೆತ್ತನೆ ಆದಾಗ ಅದರ ಸವೆತ ಜಾಸ್ತಿ ಇರ್ತದೆ, ಮತ್ತು ಈ ಗೊರಸಿನ ಮಧ್ಯದಲ್ಲಿ ನೀರಿನ ಅಂಶ ಅಥವಾ ಪಸೆ ಅಥವಾ ತೇವಾಂಶ ನಿಂತ ಕೂಡಲೇ ಅದರಲ್ಲಿ ಫಂಗಲ್ ಇನ್ಫೆಕ್ಷನ್ ಅಂತ ಏನು ಹೇಳ್ತೇವೆ, ಕಾಲು ನೋವು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈ ಜಾನುವಾರುಗಳಿಗೆ ಶಾಖದ ಒತ್ತಡವನ್ನು ನಿಭಾಯಿಸಲಿಕ್ಕೆ ಯಥೇಚ್ಛವಾಗಿ ನೀರು ಆಗಾಗ ಕುಡಿಲಿಕ್ಕೆ ಸಿಗಬೇಕು. ಯಾಕೆಂತ ಹೇಳಿದರೆ ಜಾನುವಾರುಗಳು ಬೆವರದು ಕಡಿಮೆ ಆದರೂ ಕೂಡ ನೀರು ಈ ಶಾಖದ ಈ ಏನು ಇದು ಬಾಡಿ ಟೆಂಪರೇಚರ್ ಅಥವಾ ದೇಹದ ಉಷ್ಣಾಂಶ ಏನುಂಟು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಬಹಳ ಮುಖ್ಯವಾದಂಥ ಒಂದು ಅಂಶ. ಅದೇ ರೀತಿಯಲ್ಲಿ ಬೇಸಿಗೆಯಲ್ಲಿ ಸ್ಟ್ರೆಸ್ ಜಾಸ್ತಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ಸೆಂಕ್ಲಿಕ್ಕೆಲ್ಲ ಶುರು ಮಾಡಿದಾಗ ಒಂದು ಹೆಚ್ಚು ಗಾಳಿಯ ಸಂಚಾರ ಇರುವಾಗ ನೋಡಿಕೊಳ್ಳುವಂಥದ್ದು, ಮತ್ತು ಹೆಚ್ಚಿನ ಮಟ್ಟಿನಲ್ಲಿ ಎಲೆಕ್ಟ್ರೋಲೈಟ್ಸ್ ಸಿಗುವ ಹಾಗೆ ಅಂದರೆ ಲವಣ ಮಿಶ್ರಣವನ್ನು ಸರಿಯಾಗಿ ಕೊಡುವಂಥದ್ದು, ಸರಿಯಾದ ಪ್ರಮಾಣದಲ್ಲಿ ಮರೆಯದೆ ಕೊಡುವಂಥದ್ದನ್ನು ಮಾಡುವ ಮೂಲಕ ಈ ಶಾಖದ ಒತ್ತಡ ತುಂಬ ಕಡಿಮೆ ಆಗುವ ಹಾಗೆ ಮಾಡ್ಬೋದು. ಒಳ್ಳೆಯದು ಸರ್. ಮುಖ್ಯವಾಗಿ ಈ ಜಾನುವಾರುಗಳ ಸಾಕಣೆ ಮತ್ತು ಈ ಬೇಸಿಗೆ ಕಾಲದಲ್ಲಿ ಅವುಗಳ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರು ಸಾಕಾಣೆ ಕುರಿತು ಬೆಳ್ಳಾರೆಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿಕೆ ಸೂರ್ಯನಾರಾಯಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್, ಪಿಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳಿ ರೈಸ್ ಬಾಲೆ ಖಾನ್ ಮತ್ತು ಹಫೀಜ್ ಬಾಲೆ ಖಾನ್ ಹಾಡಿರುವ ನಿಜಗುಣ ಶಿವಯೋಗಿ ಅವರ ಭಕ್ತಿ ರಚನೆ ಜ್ಯೋತಿ ಬೆಳಗುತ್ತಿದೆ. ಕಂಬದ ಮೇಲೆ ಸುವಿವೇಕ ಹೃದಯಾಬ್ಜ ಪಣತೆಯೋಳು ವತ್ತಿ ವಿಡಿ